ಈ ಕಾಯ್ದೆ ಅನ್ವಯ ಪರವಾನಗಿ ಪಡೆಯುವುದು ಕಡ್ಡಾಯವಾಗಿರುತ್ತದೆ. ಈ ಕಾಯ್ದೆ ಉಲ್ಲಂಘನೆಗೆ ಗರಿಷ್ಠ 6 ತಿಂಗಳಿನವರೆಗೆ ಜೈಲು ಅಥವಾ 5 ಲಕ್ಷದವರೆಗೆ ದಂಡ ವಿಧಿಸಲಾಗುವುದು. ಪ್ರಕಟಣೆ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಪ್ರಾಧಿಕಾರ, ಕರ್ನಾಟಕ ಸರ್ಕಾರ, ಬೆಂಗಳೂರು. ರಾಷ್ಟ್ರೀಯ ಪೋಲಿಯೋ ಚಕ್ರ 27 ಫೆಬ್ರವರಿ 2022. ನಮಸ್ಕಾರ. ಭಾರತದ ಪೋಲಿಯೋ ವಿರುದ್ಧದ ವಿಜಯ ಗಾಥೆಯನ್ನು ದೊಡ್ಡ ದೊಡ್ಡ ಶಬ್ದಗಳಲ್ಲಿ ಬರೆಯಲಾಗುತ್ತೆ, ಆದರೆ ಈ ಗೆಲುವನ್ನು ಕಾಯ್ದುಕೊಳ್ಳಲು ನಾವು ನಮ್ಮ ಪ್ರಯತ್ನವನ್ನು ಸದಾ ಮಾಡಬೇಕು. ಎಲ್ಲಿಯ ತನಕ ಅಂದ್ರೆ ಈ ಜಗತ್ತಿನಿಂದ ಪೋಲಿಯೋದ ಅಪಾಯ ಪೂರ್ತಿಯಾಗಿ ನಿರ್ಮೂಲ ಆಗುವ ತನಕ ಮಾಡಬೇಕು. ಅಪಾಯ ಇನ್ನು ಮುಗಿದಿಲ್ಲ, ಹಾಗಾಗಿ ಪೋಲಿಯೋದ ಡೋಸ್ ಪ್ರತಿ ಬಾರಿಯೂ ಕುಡಿಸಬೇಕು. 2 ಹನಿ ಪ್ರತಿ ಬಾರಿ. ಪೋಲಿಯೋ ವಿರುದ್ಧ ವಿಜಯ ನಿರಂತರ. ಹುಟ್ಟಿನಿಂದ 5 ವರ್ಷಗಳ ತನಕ ಪೋಲಿಯೋ ಡೋಸ್ ಕುಡಿಸಬೇಕು ಪ್ರತಿ ಬಾರಿ. ರಾಷ್ಟ್ರೀಯ ಪೋಲಿಯೋ ಚಕ್ರ 27 ಫೆಬ್ರವರಿ 2022. ಆತ್ಮೀಯ ರೈತ ಬಾಂಧವರಿಗೆ ಇಂದಿನ ಕೃಷಿರಂಗ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಕೇಳಿ, ಜೇನು ಸಾಕಣೆ ಮತ್ತು ಕೃಷಿಯಲ್ಲಿ ಅದರ ಮಹತ್ವ. ಈ ವಿಷಯವಾಗಿ ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದ ಜೇನು ಕೃಷಿ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾ ಕೆಟಿ ವಿಜಯ್ ಕುಮಾರ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಪಿಎಂ ಜಗದೀಶ್. ನಮಸ್ಕಾರ ಡಾ ವಿಜಯ್ ಕುಮಾರ್ ಅವರು. ನಮಸ್ಕಾರ ಸರ್. ಇವತ್ತು ನಮ್ಮ ರೈತ ಬಾಂಧವರು ಈ ಕೃಷಿ ಜೊತೆಯಲ್ಲಿ ಹಲವಾರು ಕಸಬುಗಳನ್ನು ಮಾಡ್ತಾ ಇದ್ದಾರೆ. ಅದರಲ್ಲಿ ಜೇನು ಸಾಕಾಣಿಕೆ ಕೂಡ ಬಹಳ ಮುಖ್ಯವಾದಂಥದ್ದು. ಇವತ್ತು ನಮ್ಮ ಕೃಷಿ ಏನು ಒಂದು ಸಮಗ್ರ ಪದ್ಧತಿ ಇದೆಯಲ್ಲ, ಸಮಗ್ರ ಕೃಷಿ ಪದ್ಧತಿ, ಅದರಲ್ಲೂ ಕೂಡ ಜೇನು ಸಾಕಾಣಿಕೆಗೆ ವಿಶೇಷ ಒತ್ತನ್ನು ನೀಡಲಾಗ್ತಾ ಇದೆ. ಯಾಕೆಂದರೆ ಇದರಲ್ಲಿ ನಾವು ಜೇನುತುಪ್ಪ ಪಡೆಯೋದೇ ಒಂದೇ ಅಲ್ಲದೆ, ಇವು ಪರಾಗಸ್ಪರ್ಶದ ಮೂಲಕ ನಮ್ಮ ಬೆಳೆಗಳ ಇಳುವರಿಯನ್ನು ಹೆಚ್ಚಿಸ್ತವೆ. ಜೊತೆಗೆ ನಮ್ಮ ಮನುಕುಲಕ್ಕೆ ಅಪೂರ್ವವಾದ ಕೊಡುಗೆಯನ್ನು ಈ ಜೇನುನೊಣಗಳು ಕೊಡ್ತಾ ಇದ್ದಾವೆ. ನಮ್ಮ ಖ್ಯಾತ ವಿಜ್ಞಾನಿ ಡಾಕ್ಟರ್ ಐನ್ಸ್ಟೀನ್ ಅವರು ಹೇಳಿದಾಗೆ, ಜೇನುನೊಣಗಳು ಯಾವತ್ತು ಈ ಭೂಮಿಯಿಂದ ಕಣ್ಮರೆಯಾಗ್ತವೆ ಅವತ್ತು ಮನುಕುಲನೂ ಕೂಡ ಕೊನೆಗೊಳ್ಳಬಹುದು ಅಂತ ಒಂದು ಮಾತು ಹೇಳ್ತಾರೆ. ಈ ಒಂದು ಅಂಶವನ್ನು ನಾವು ಪರಿಗಣಿಸಿದಾಗ ಈ ಜೇನು ಸಾಕಾಣಿಕೆ ಮಹತ್ವ ನಮಗೆ ಅರಿವಾಗುತ್ತೆ, ಜೇನುನೊಣಗಳ ಮಹತ್ವ ನಮಗೆ ಅರಿವಾಗುತ್ತೆ. ಇವತ್ತು ತಾವು ಮುಖ್ಯವಾಗಿ ನಮ್ಮ ರೈತ ಬಾಂಧವರಿಗೆ ಮತ್ತು ರೈತ ಮಹಿಳೆಯರಿಗೆ ಈ ಜೇನು ಸಾಕಾಣಿಕೆ ಬಗ್ಗೆ ಮತ್ತು ಬೆಳೆಗಳ ಇಳುವರಿಯನ್ನು ಹೆಚ್ಚಿಸೋದ್ರಲ್ಲಿ ಈ ಜೇನುನೊಣಗಳ ಪಾತ್ರ ಏನು ಮತ್ತು ಇದರ ಒಂದು ಖರ್ಚು ಆದಾಯ ಈ ಎಲ್ಲದರ ಬಗ್ಗೆ ಒಂದು ಕಿರು ಮಾಹಿತಿಯನ್ನು ಮಾಡಿಕೊಡ್ಬೇಕು. ಮೊದಲಿಗೆ ಈ ಜೇನು ಸಾಕಾಣಿಕೆಯನ್ನು ಪ್ರಾರಂಭಿಸೋದು ಹೇಗೆ ಅಂತ ಸ್ವಲ್ಪ ಹೇಳ್ತೀರಾ? ಜೇನು ಸಾಕಾಣಿಕೆ ಅಂದರೆ ನಾವು ಜೇನುನೊಣಗಳನ್ನು ಒಂದು ಪೆಟ್ಟಿಗೆಯಲ್ಲಿಟ್ಟು ಒಂದು ಜಾಗದಲ್ಲಿ ನಾವು ಏನು ಸಾಕಾಣಿಕೆ ಮಾಡ್ತೀವೋ ಜೇನು ಸಾಕಾಣಿಕೆ ಅಂತ ಕರಿತೀವಿ. ನಾವು ಜೇನು ಸಾಕಾಣಿಕೆನ ಬೇರೆ ಕಸಬು ಥರ ನಾವು ಹೋಲಿಕೆ ಮಾಡಿ ನೋಡಿದಾಗ ಅದು ಒಂದು ಸ್ವಲ್ಪ ನಮಗೆ ಅದಕ್ಕೆ ಮಾಹಿತಿ ಬೇಕಾಗುತ್ತೆ. ನಾವು ಪುಸ್ತಕದಲ್ಲಿ ಓದ್ಕೊಂಡು ಅಥವಾ ತರಬೇತಿ ತಗೋಬೋದು, ಅಥವಾ ನಮ್ಮ ಸ್ಥಳೀಯವಾಗಿ ಯಾರಾದರೂ ಈಗಾಗಲೇ ಜೇನು ಕೃಷಿ ಮಾಡ್ತಿದ್ದಾರೆ ಅಂಥ ರೈತರ ಹತ್ರ ಸ್ವಲ್ಪ ದಿವಸ ಕೆಲಸ ಮಾಡಿ 1-2 ದಿನ ಕೆಲಸ ಮಾಡಿ ಅನುಭವ ತಗೊಂಡು ತದನಂತರ ನಾವು ಜೇನು ಕೃಷಿನ ಪ್ರಾರಂಭ ಮಾಡಬೇಕು. ದಿಢೀರ್ನೇ ನಾವು ಜೇನು ಕೃಷಿ ಮಾಡೋದು ಕಷ್ಟ ಆಗುತ್ತೆ. ಒಂದಷ್ಟು ಮಾಹಿತಿ ತಗೊಂಡು ಒಂದಷ್ಟು ಅನುಭವ ತಗೊಂಡು ಜೇನು ಕೃಷಿನ ನಾವು ಪ್ರಾರಂಭ ಮಾಡಿದ್ರೆ ಖಂಡಿತವಾಗ್ಲೂ ಮಾಡ್ಬೋದು ನಾವು. ಮತ್ತು ಈಗ ನಮ್ಮ ತೋಟಗಾರಿಕಾ ಇಲಾಖೆ, ಕೃಷಿ ವಿಶ್ವವಿದ್ಯಾನಿಲಯ ಇವೆಲ್ಲ ಕೂಡ ಈಗ ಜೇನು ಕೃಷಿ ತರಬೇತಿನ ಕೊಡ್ತಾ ಇದೆ. ಅಲ್ಲಿ ತರಬೇತಿನ ಪಡೆದು ಜೇನು ಸಾಕಾಣಿಕೆನ ಪ್ರಾರಂಭ ಮಾಡ್ಬೋದು. ಇನ್ನು ಮುಖ್ಯವಾಗಿ ಈ ಮಧುವನ ಅಂತ ನಾವು ಕರಿತೀವಲ್ಲ, ಇದನ್ನು ಸ್ಥಾಪಿಸೋದಕ್ಕೆ ಈ ಸ್ಥಳದ ಆಯ್ಕೆ ಹೇಗೆ ಅಂತೀರ? ಮಧುವನ ಅಂದರೆ ಒಂದು ನಾವು ಯಾವ ಜಾಗದಲ್ಲಿ ನಾವು ಜೇನು ಸಾಕಾಣಿಕೆನ ಪ್ರಾರಂಭ ಮಾಡ್ತೀವೋ ಆ ಜೇನು ಸಾಕಾಣಿಕೆ ಆ ಸ್ಥಳನ ನಾವು ಮಧುವನ ಅಂತ ಕರಿತೀವಿ. ಈ ಮಧುವನ ನಮ್ಮ ಯಾವ ರೀತಿ ಇರಬೇಕು ಅಂದರೆ ಆ ಮಧುವನದ ಸುತ್ತಲೂ ನಮಗೆ ಸಸ್ಯಗಳು ಅಂದರೆ ವಿಶೇಷವಾಗಿ ಹೂಗಳು ಬಿಡುವಂಥ ಸಸ್ಯಗಳು ಇರಬೇಕಾಗುತ್ತೆ. ಮತ್ತು ಮಧುವನದಲ್ಲಿ ಯಾವಾಗಲೂ ಒಂದಷ್ಟು ನೀರು ಕೂಡ ಅಲ್ಲಿ ಸಿಗುವಂಥ ಜಾಗವನ್ನು ನಾವು ನೋಡ್ಕೋಬೇಕು. ಮತ್ತು ಆ ಸ್ಥಳವನ್ನು ನಾವು ಶುಚಿತ್ವವಾಗಿ ಕಾಪಾಡ್ಕೋಬೇಕಾಗುತ್ತೆ. ಮತ್ತು ಸಾಧ್ಯವಾದರೆ ಆ ಸ್ಥಳವನ್ನು ನಾವು ಬೇಲಿಯಿಂದ ತಂತಿಯಿಂದ ನಾವು ಭದ್ರವಾಗಿ ಇಟ್ಕೋಬೇಕಾಗತ್ತೆ. ಅಂದರೆ ಕೋತಿಗಳ ಅವಳಿ ತಡೆಯೋದಕ್ಕೆ ಮತ್ತೆ ಶತ್ರುಗಳು, ಹೌದು, ಖಂಡಿತವಾಗ್ಲೂ ಅದನ್ನು ನಾವು ಮಾಡಬೇಕಾಗತ್ತೆ. ಮತ್ತು ಈ ಸ್ಥಳ ಒಂದು ಸ್ವಲ್ಪ ನಿಶಬ್ದವಾಗಿರಬೇಕು, ಮತ್ತು ನೆರಳನ್ನು ಕೊಡುವಂಥ ಜಾಗ ಆಗಿರಬೇಕು. ಮತ್ತು ಈ ರಾಷ್ಟ್ರೀಯ ಹೆದ್ದಾರಿಗಳಿಂದ ಅಥವಾ ಯಾವುದಾದ್ರು ದೊಡ್ಡ ದೊಡ್ಡ ಕೈಗಾರಿಕೆಗಳು ಆ ಥರ ಜಾಗದಿಂದ ದೂರವಾಗಿ ಮುಕ್ತವಾಗಿ ನಿಶಬ್ದವಾಗಿದ್ದಂತ ಆ ಜಾಗ ನಾವು ಆಯ್ಕೆ ಮಾಡಿಕೊಂಡ್ರೆ ನಮ್ಮ ಮಧುವನದಲ್ಲಿ ನಾವು ತುಂಬ ಚೆನ್ನಾಗಿ ನಾವು ಜೇನು ಸಾಕಾಣಿಕೆನ ಮಾಡ್ಬೋದಾಗಿದೆ. ಮುಖ್ಯವಾಗಿ ಈ ಜೇನುನೊಣಗಳಲ್ಲಿ ಎಷ್ಟು ಪ್ರಭೇದಗಳಿದ್ದಾವೆ ಅಥವಾ ವಿಧಗಳಿದ್ದಾವೆ ಅಂತೀರಿ? ಈಗ ನಮ್ಮ ಕರ್ನಾಟಕದಲ್ಲಿ ನಾವು 5 ಪ್ರಮುಖವಾದ ಪ್ರಭೇದಗಳನ್ನ ನಾವು ಕಾಣ್ಬೋದು. ಮೊದಲೇದಾಗಿ ಹೆಜ್ಜೇನು, ತಾವೆಲ್ಲ ನೋಡಿರ್ತೀರ ಈಗ ಎತ್ತರದ ಕಟ್ಟಡಗಳಲ್ಲಿ, ಟವರ್ಗಳಲ್ಲಿ, ದೊಡ್ಡ ದೊಡ್ಡ ಮರಗಳಲ್ಲಿ ಇದೆಲ್ಲ ನೀವು ಕಾಣುವಂಥದ್ದು ಹೆಜ್ಜೇನು. ಹೌದು. ಮತ್ತೆ ಎರಡನೇದಾಗಿ ಬಂದು ಕಡ್ಡಿ ಜೇನು ಅಥವಾ ಕೋಲ್ ಜೇನು, ರಂಬೆ ಜೇನು ಅಂತ ಕರೀತಾರೆ. ಇದು ಪೊದೆಗಳಲ್ಲಿ ಇರ್ತವೆ. ಈ ಪೊದೆಗಳಲ್ಲಿ ಸಣ್ಣ ಸಣ್ಣ ಗಿಡಗಳಲ್ಲಿ ಇದು ಜೇನ್ ಕುಟುಂಬವನ್ನು ಕಟ್ಕೊಂಡು ತಮ್ಮ ಜೀವನ ಮಾಡ್ತಾ ಇರ್ತವೆ. ಮತ್ತೆ ಮೂರನೇ ಪ್ರಭೇದ ಬಂದು ತುಡುವೆ ಜೇನು, ಪೊಟ್ರೆ ಜೇನು ಅಂತ ಕರಿತೀವಿ, ಹುತ್ತು ಜೇನು ಅಂತ ಕರಿತೀವಿ. ಇದು ಕತ್ತಲು ಪ್ರದೇಶದಲ್ಲಿರುತ್ತೆ, ಅಂದ್ರೆ ಅದಕ್ಕೆ ಯಾವಾಗ್ಲೂ ಕತ್ತಲೊಳಗೆ ಹುತ್ತದೊಳಗಡೆಗೆ ಕತ್ತಲು ಪ್ರದೇಶದಲ್ಲಿರುತ್ತೆ. ಮತ್ತೆ ನಾನು ಹೇಳ್ದಂಗೆ ಹೆಜ್ಜೆನೋ ಕಡ್ಡಿ ಜೇನೋ ನಾವು ಹೋಲಿಕೆ ಮಾಡಿ ನೋಡಿದ್ರೆ ಈ ತುಡುವೆಜ್ಜನಲ್ಲಿ ಈ ರಾಡೆಗಳು ಅಥವಾ ಎರೆಗಳು ಅಂತ ಏನು ಕರಿತೀವೋ ಅವು ಸುಮಾರು 4-8 ಹತ್ರವೂ ಇರ್ತವೆ. ಆದ್ರೆ ನಮ್ಮ ಕಾಡ್ ಜೇನೋ ಅಥವಾ ಕಡ್ಡಿ ಜೇನಲ್ಲಿ ಒಂದೇ ಒಂದು ರಾಡೆ ಅಥವಾ ಒಂದೇ ಒಂದು ಎರೆ ಇರುತ್ತೆ. ಅದು ಇವೆರಡರಲ್ಲಿ ನಾವು ಡಿಫ್ರೆನ್ಸ್ನ ನಾವು ಕಾಣಬಹುದಾಗಿದೆ. ಮತ್ತೆ ಇನ್ನೊಂದು ಜೇನು ನಾವು ಬೇರೆ ದೇಶದಿಂದ ಅದನ್ನ ನಾವು ಆಮೋದ್ ಮಾಡ್ಕೊಂಡಿದ್ವಿ, ಅದನ್ನ ಮೆಲ್ಲಿಫರ ಜೇನು ಅಥವಾ ಯುರೋಪಿಯನ್ ಜೇನು ಅಂತ ಕರಿತೀವಿ, ಇಟಾಲಿಯನ್ ಜೇನು ಅಂತ ಕರಿತೀವಿ. ಇದು ನಮ್ಮ ತುಡುವೆ ಜೇನು ತರನ ಇರುತ್ತೆ, ಇದನ್ನು ನಾವು ಸಾಕಾಣಿಕೆ ಮಾಡಬಹುದಾಗಿತ್ತೆ. ಮತ್ತೆ ಇನ್ನೊಂದು ಜೇನು ನಸರು ಜೇನು ಅಥವಾ ಮುಜಂಟಿ ಜೇನು ಮಿಸ್ರಿ ಜೇನು ಅಂತ ಕರಿತೀವಿ. ಇದು ಹಳೆಯ ಮನೆಗಳಲ್ಲಿ ಮಣ್ಣಿನ ಮನೆಗಳಲ್ಲಿ ಅಥವಾ ಬಿದಿರು ಬೊಂಬುಗಳಲ್ಲಿ ಉತ್ತುದ ಕಡೆ ಇದು ಗೂಡು ಕಟ್ಟಿರುತ್ತೆ. ಇದನ್ನ ಇತ್ತೀಚಿನ ದಿನಗಳಲ್ಲಿ ಸಂಶೋಧನೆ ಮುಖಾಂತರ ಇದನ್ನು ನಾವು ಪೆಟ್ಟಿಗೆಯಲ್ಲಿ ವರ್ಗಾವಣೆ ಮಾಡಿ ನಾವು ಸಾಕಾಣಿಕೆ ಮಾಡಬಹುದು. ನಾನು ಹೇಳಿದಂತೆ ಈ 5 ಜಾತಿಯ ಜೇನುಗಳಲ್ಲಿ ತುಡುವೆ ಜೇನು, ಯುರೋಪಿಯನ್ ಜೇನು ಮತ್ತೆ ನಸರು ಜೇನು ಇವು ಮೂರನ್ನು ಸಾಕಾಣಿಕೆ ಮಾಡಕ್ಕೆ ಯೋಗ್ಯವಾಗಿರುವಂತಹ ಪ್ರಭೇದಗಳು. ಉಳಿದಂತೆ ಕಡ್ಡಿ ಜೇನು ಮತ್ತು ನಮ್ಮ ಕಾಡ್ ಜೇನು ಅಥವಾ ಹೆಜ್ಜೇನ ನಾವು ಸಾಕಾಣಿಕೆ ಮಾಡೋದಕ್ಕೆ ಆಗೋದಿಲ್ಲ. ಇನ್ನು ಮುಖ್ಯವಾಗಿ ಜೇನುನೊಣದಲ್ಲಿ ಈ ಕೌಟುಂಬಿಕ ವ್ಯವಸ್ಥೆ ಸುವ್ಯವಸ್ಥಿತವಾಗಿ ಅಭಿವೃದ್ಧಿ ಆಗಿದೆ ಅಂತ ನಾವು ಕೇಳಿದ್ವಿ. ಈ ಒಂದು ಕುಟುಂಬ ವ್ಯವಸ್ಥೆ ಬಗ್ಗೆ ಸ್ವಲ್ಪ ಹೇಳ್ತೀರಾ? ಈಗ ಜೇನ್ ಕುಟುಂಬದಲ್ಲಿ ನಮಗೆ 3 ರೀತಿಯ ನೊಣಗಳನ್ನ ನಾವು ನೋಡಬಹುದು. ಒಂದು ರಾಣಿ ನೊಣ. ರಾಣಿ ನೊಣ ಅಂದ್ರೆ ಅದು ಒಂದೇ ಒಂದಿರುತ್ತೆ, ಅದು ತಾಯಿ ನೊಣ. ಇದ್ರತ್ತ ಮುಖ್ಯವಾದ ಕೆಲಸ ಅಂದ್ರೆ ದಿನ ಮೊಟ್ಟೆ ಇಡೋದು, ವಂಶಾಭಿವೃದ್ಧಿಯಲ್ಲೇ ತೊಡಸ್ಕೊಳ್ಳುತ್ತೆ. ಸುಮಾರು ಒಂದು ದಿನಕ್ಕೆ ಒಂದು 200 ಹಿಡಿದು 2000 ಮೊಟ್ಟೆ ಇಡೋರ್ಗೂ ಅದು ಸಾಮರ್ಥ್ಯ ಇರುತ್ತೆ. ಸಿಗುವಂತ ಆಹಾರ ತುಂಬಾ ಚೆನ್ನಾಗಿದ್ರೆ ಹೆಚ್ಚೆಚ್ಚು ಮೊಟ್ಟೆ ಇಡುತ್ತೆ. ಆಹಾರ ಕೊರತೆ ಇದ್ದಂತ ಕಾಲದಲ್ಲಿ ಕಡಿಮೆ ಮೊಟ್ಟೆ ಇರುತ್ತೆ. ಇದು ಪ್ರಮುಖವಾದ ಕೆಲಸ. ಮತ್ತೆ ಇನ್ನೊಂದು ಎರಡನೇ ನೊಣ ಯಾವ್ದಂದ್ರೆ ಗಂಡು ನೊಣ. ಈ ಗಂಡು ನೊಣ ಕೂಡ ಒಂದು 50-100 ಒಂದು ಕುಟುಂಬದಲ್ಲಿ ನಾವು ನೋಡಬಹುದು. ಇದು ಯಾವಾಗ್ಲೂ ಇರೋದಿಲ್ಲ, ಅದು ಯಾವ್ದೋ ವಂಶಾಭಿವೃದ್ಧಿ ಕಾಲದಲ್ಲಿ ಮಾತ್ರ ನಾವು ಈ ಗಂಡು ನೊಣಗಳನ್ನ ಕಾಣಬಹುದು. ಈ ಗಂಡು ನೊಣದ ಮುಖ್ಯವಾದ ಕೆಲಸ ಅಂದ್ರೆ ಯಾವ್ದಾದ್ರು ಕನ್ಯಾ ನೊಣ ಬಂದ್ರೆ ಅದ್ರ ಜೊತೆ ಮಿಲನ ಸಾಧಿಸುವಂತದ್ದು, ಅದ್ರ ಜೊತೆ ಕೂಡುವಂತದ್ದು ಮಾತ್ರ ಇರುತ್ತೆ. ಮತ್ತೆ ಉಳಿದಂತೆ ಕೆಲಸಗಾರ ನೊಣಗಳು, ನಾವೇನು ನಾವು ಜೇನು ಕುಟುಂಬದಲ್ಲಿ ಉಳಿದಂತೆ ಸುಮಾರು 5,000-20,000 ಹುಳಗಳು ಕಾಣ್ತೀವೋ ಅವೆಲ್ಲ ಕೂಡ ಕೆಲಸಗಾರ ನೊಣಗಳು. ಈ ಕೆಲಸಗಾರ ನೊಣ ಕೂಡ ಹೆಣ್ಣು ನೊಣಗಳೇ, ಆದ್ರೆ ಬಂಜೆ ಅಂದ್ರೆ ಮೊಟ್ಟೆ ಇಡೋದಕ್ಕೆ ಇದಕ್ಕೆ ಆಗೋದಿಲ್ಲ. ಆದ್ರೆ ಕುಟುಂಬದ ಎಲ್ಲಾ ಕೆಲಸಗಳು ಮಾಡೋದು ಕೆಲಸಗಾರ ನೊಣಗಳು. ಈ ಎರಿ ಕಟ್ಟೋದಂತಾಗಿರ್ಬೋದು ಅಥವಾ ಹೂಗಳಿಗೆ ಸಂದರ್ಶನ ಮಾಡಿ ಪರಾಗ ತರೋದು, ಮಕರಂದ ತರದಂತ ಇರ್ಬೋದು, ನೀರನ್ ತರಂತ ಇರ್ಬೋದು, ಮತ್ತೆ ಶತ್ರುಗಳು ಏನಾದ್ರು ಅದನ್ನ ನಾವು ಅದಕ್ಕೆ ಅವಳಿ ಮಾಡಿದಾಗ ನಮ್ಮ ಬಂಚುಚ್ಚೋದು ಅಥವಾ ಕಚ್ಚೋದು ಅಂತ ಏನ್ ಹೇಳ್ತಿರೋ ಅದು ಮಾಡೋದು ಕೂಡ ಕೆಲಸಗಾರ ನೊಣ. ಜೇನು ಕುಟುಂಬಕ್ಕೆ ರಕ್ಷಣೆ ಕೊಡ್ತಾರೆ, ರಕ್ಷಣೆ ಕೊಡೋದು ಅದೇನೆ. ಮತ್ತೆ ರಾಣಿನ ಸೇವೆ ಮಾಡುವಂತದ್ದು, ಒಟ್ಟಾರೆ ಇಡೀ ಕುಟುಂಬದ ಕೆಲಸವನ್ನು ಮಾಡುವಂತದ್ದು ಕೆಲಸಗಾರ ನೊಣ ಆಗಿರ್ತವೆ. ಈ ರೀತಿಯಾಗಿ 3 ವಿಧದ ನೊಣಗಳನ್ನ ನಾವು ನಮ್ಮ ಕುಟುಂಬದಲ್ಲಿ ಕಾಣಬಹುದು. ಅಂದ್ರೆ ಇವುಗಳ ಜೀವನ ಚರಿತ್ರೆ ಹೇಗೆ ಅಂತೀರಿ ಈ ಜೇನುನೊಣಗಳದ್ದು? ಈ ರಾಣಿ ನೊಣ ಇರೋದು ಸುಮಾರು 1-5 ವರ್ಷದವರೆಗೂ ಇದು ಜೀವಿತಾವಧಿ ಇರುತ್ತೆ. ಆದ್ರೆ ಈ ಕೆಲಸಗಾರ ನೊಣಗಳು ಇರ್ತಾವಲ್ಲ, ಇದು ತುಂಬಾ ಕಡಿಮೆ, 1-2 ತಿಂಗಳವರೆಗೂ ಅಷ್ಟೇ ನಮ್ಗೆ ಇದ್ರದ್ದು ಜೀವಿತಾವಧಿ ಇರುತ್ತೆ. ಗಂಡು ನೊಣದು ಅಷ್ಟೇ, 2-2.5 ತಿಂಗಳು ಇರ್ತವೆ. ಅಂದ್ರೆ ದಿನ ಹುಟ್ಟತಾ ಇರ್ತವೆ. ಅಂದ್ರೆ ನಾನು ಹೇಳಿದ ನಮ್ಮ ಮುಂಚೆ ಇದು ರಾಣಿ ನೊಣದ ದಿನಕ್ಕೆ 200-2000 ಮೊಟ್ಟೆ ಇಡೋ ಸಾಮರ್ಥ್ಯ ಇರುತ್ತೆ ಅಂತ ಹೇಳಿ, ಅದಕ್ಕೆ ದಿನಾನು ಹುಟ್ತಾನೆ ಇರ್ತವೆ. ಅದೇ ರೀತಿ 1-1.5 ತಿಂಗಳಿಗೆ ಕೆಲಸಗಾರ ನೊಣಗಳು ಸಾಯ್ತಾ ಇರ್ತವೆ. ಅದಕ್ಕೋಸ್ಕರ ಜೀವಿತಾವಧಿ ತುಂಬಾ ಕಡಿಮೆ ಈ ಒಂದು ಕೆಲಸಗಾರ ನೊಣಗಳದ್ದು. ಹೌದು. ಮತ್ತೆ ಗಂಡು ನೊಣಗಳು, ಗಂಡ ನೊಣಗಳದ್ದು ಜೀವಿತಾವಧಿ ಕಡಿಮೆ ಇರುತ್ತೆ. ಮತ್ತೆ ಬೇರೆ ಕೀಟಗಳಲ್ಲಿ ನಾವು ಕಾಣ್ತೀವಲ್ಲ ಮೊಟ್ಟೆ ಮರಿ ಕೋಶ, ಈ ರೀತಿಯಾದಂತ ಒಂದು ವ್ಯವಸ್ಥೆ ಇದೆಯಾ? 4 ರೀತಿಯ ನಾವು ಕಾಣಬಹುದು. ಮೊಟ್ಟೆ ಇರುತ್ತೆ, 4 ಹಂತಗಳನ್ನ ನಾವು ಕಾಣಬಹುದು. ಮೊಟ್ಟೆ ಅಂತ ಇರುತ್ತೆ, ಮೊಟ್ಟೆ ಅಂತ ಒಂದು 3 ದಿವಸ ಇರುತ್ತೆ, ಅದಾದ ತಕ್ಷಣ ಹುಳು ಹಂತಕ್ಕೆ ಅದು ಬರುತ್ತೆ. ಸೊ ಆ ಹುಳು ಹಂತದಲ್ಲಿ ಸುಮಾರು 5-6 ದಿವಸ ಇರ್ತವೆ. ಮರಿ ಹಂತದಲ್ಲಿ ಮರಿ ಅಂತ ಹುಳು ಮರಿ ಮರಿ ಹುಳು ಅಥವಾ ಹುಳು ಮರಿ ಅಂತ ಕರಿಬಹುದು. ಅದಾದ್ಮೇಲೆ ಕೋಶಾವಸ್ಥೆಗೆ ಬದಲಾವಣೆ ಆಗ್ತದೆ, ಪರಿವರ್ತನೆ ಆಗುತ್ತೆ. ಕೋಶಾವಸ್ಥೆ ಆದ ತಕ್ಷಣ ಅದು ಪ್ರೌಢ ನೊಣಕ್ಕೆ ಬರುತ್ತೆ. ಒಂದು ರಾಣಿ ನೊಣ ಒಂದು ಮೊಟ್ಟೆಯಿಂದ ಪ್ರೌಢ ನೊಣ ಆಗಿ ಈಚೆ ಬರೋಕ್ಕೆ 15-16 ದಿವಸ ಬೇಕಾಗುತ್ತೆ. ಅದೇ ನಮ್ಮ ಕೆಲಸಗಾರ ನೊಣಗಳಾದ್ರೆ 20-21 ದಿವಸ ಬೇಕಾಗುತ್ತೆ. ಗಂಡೊಣ ಆದ್ರೆ 23-24 ದಿವಸ ತಗೊಳುತ್ತೆ, ಅಂದ್ರೆ ಮೊಟ್ಟೆಯಿಂದ ಒಂದು ಪ್ರೌಢ ನೊಣ ಆಗಿ ಈಚೆ ಬರೋದಕ್ಕೆ. ಈ ತರ 4 ಹಂತಗಳನ್ನ ನಮ್ಮ ಜೇನುನೊಣಗಳಲ್ಲಿ ನಾವು ಕಾಣಬಹುದಾಗಿದೆ. ಇನ್ನು ಮುಖ್ಯವಾಗಿ ನಾವು ಜೇನು ಸಾಕಾಣಿಕೆಯನ್ನು ಪ್ರಾರಂಭ ಮಾಡಬೇಕು ಅಂದರೆ ಒಂದು ಉತ್ತಮವಾದಂಥ ಕುಟುಂಬವನ್ನು ಹುಡುಕೊಂಡು ನಾವು ಪ್ರಾರಂಭ ಮಾಡಬೇಕಾಗತ್ತೆ. ಈ ಜೇನು ಕುಟುಂಬಗಳನ್ನು ಹೇಗೆ ಹುಡುಕಬೇಕಾಗತ್ತೆ, ಮತ್ತು ನಮ್ಮ ಈ ಸಾಕಾಣಿಕೆ ಪೆಟ್ಟಿಗೆ ಇರುತ್ತಲ್ಲ ಅದಕ್ಕೆ ಹೇಗೆ ವರ್ಗಾಯಿಸಬೇಕಾಗತ್ತೆ ಅಂತೀರಿ? ನಾವು ವಿಶೇಷವಾಗಿ ಇದು ಗ್ರಾಮೀಣ ಭಾಗದಲ್ಲಿ ಅಥವಾ ಕಾಡಂಚಿದಂಥ ಪ್ರದೇಶದಲ್ಲಿ ನಾವು ಈ ಜೇನು ಕುಟುಂಬವನ್ನು ಪತ್ತೆ ಮಾಡ್ಬೋದು. ನಾವು ಬೆಳಗಿನ ಇದು ಹೊತ್ತಲ್ಲಿ ಅಂದ್ರೆ ಆಗ್ತಾನೆ ಸೂರ್ಯ ಹುಟ್ಟಿರೋ ಹೊತ್ತಲ್ಲಿ ತಂಪೊತ್ತಲ್ಲಿ ನಾವು ಬೆಳಗಿನ ಹೊತ್ತಲ್ಲಿ ಈ ಜೇನುನೊಣಗಳ ಆಕ್ಟಿವಿಟೀಸ್ ಅಂದ್ರೆ ಜಾಸ್ತಿ ಕಾರ್ಯಚಟುವಟಿಕೆಗಳು ಜಾಸ್ತಿ ಇರುತ್ತೆ. ಅಂತ ಸಂದರ್ಭದಲ್ಲಿ ನಾವು ಈ ಎಲ್ಲರ ಹೂವಿನ ಸಮೀಪ ಅಥವಾ ಯಾವ್ದಾರ ಉತ್ತ ಪೊಟ್ರೆಗಳ ಸಮೀಪ ನಾವು ಸೂರ್ಯನ ಎದುರಾಗಿ ಇಟ್ಕೊಂಡು ನಾವು ನೋಡಿದಾಗ ಈ ಜನಗಳು ಹೋಗೋದು ಬರೋದು ಈ ಸಂಚಲನ ಕಾಣುತ್ತೆ. ಸೊ ಅಂತ ಸಂದರ್ಭದಲ್ಲಿ ಸಮೀಪವಾಗಿರುವಂತಹ ಉತ್ತ ಪೊಟ್ರೆಗಳು ನೋಡ್ ಅಲ್ಲಿ ಹೋಗಿ ನಾವು ವೀಕ್ಷಣೆ ಮಾಡಿದಾಗ ಈ ಜೇನುಗಳು ಆಹಾರ ತಗೊಂಡು ಆ ಗೂಡೊಳಗಡೆ ಹೋಗೋದನ್ನ ನೋಡಬಹುದು. ಇಂಥ ಸಂದರ್ಭದಲ್ಲಿ ನಾವು ಆ ಜಾಗವನ್ನು ಪತ್ತೆ ಮಾಡಿ ಅಲ್ಲಿ ಜೇನು ಕುಟುಂಬ ಇರೋದು ನಾವು ಒಂದ್ಸಲ ಖಾತ್ರಿ ಆದ್ಮೇಲೆ ತದನಂತರ ಒಂದು 11 ಗಂಟೆ 12 ಗಂಟೆ ಅಂದ್ರೆ ಒಂದ್ ಸ್ವಲ್ಪ ಮಧ್ಯಾಹ್ನದ ಬಿಸಿಲು ಹೊತ್ತಿನಲ್ಲಿ ನಾವು ನಮ್ಮ ಪೆಟ್ಟಿಗೆನ ಜೇನು ಪೆಟ್ಟಿಗೆ ಏನಿರುತ್ತೋ ನಮ್ಮ ಹತ್ರ ಆ ಪೆಟ್ಟಿಗೆನ ತಗೊಂಡೋಗಿ ಅಲ್ಲಿ ಉತ್ತ ಆಗಿದ್ರೆ ಆ ಉತ್ತವನ ಪ್ರವೇಶ ದ್ವಾರ ಏನಿರುತ್ತೋ ಸ್ವಲ್ಪ ಅಗಲ ಮಾಡಿಕೊಂಡು ಅದಕ್ಕಿಂತ ಮುಂಚೆ ಒಂದ್ ಸ್ವಲ್ಪ ಹೊಗೆನ ನಾವು ಸಿದ್ಧಪಡಿಸ್ಕೋಬೇಕಾಗತ್ತೆ. ಹೊಗೆ ನಾವು ತೆಂಗಿನ ನಾರಲ್ಲಿ ಅಥವಾ ಒಂದ್ ಸ್ವಲ್ಪ ವೇಷ್ಟಿ ಕಡ್ಡಿಗಳು ಕಡ್ಡಿಗಳು ಅಥವಾ ಯಾವ್ದೋ ತರಗು ಈ ಯಾವ್ದ್ರಲ್ಲೂ ಸ್ವಲ್ಪ ಹೊಗೆ ಮಾಡ್ಕೋಬೇಕಾಗತ್ತೆ. ಒಂದಷ್ಟು ಹೊಗೆ ಕೊಟ್ಟಾಗ ತೊಡವೆ ಜನ ಸ್ವಲ್ಪ ಹೊತ್ತು ಮಂಕ್ ಆಗ್ತವೆ, ಅಂದ್ರೆ ನಮಗೆ ಚುಚ್ಚುವಂತ ಸ್ವಭಾವ ತುಂಬಾ ಕಡಿಮೆ ಆಗುತ್ತೆ. ಅವಾಗ ಒಂದ್ ಸ್ವಲ್ಪ ಹೊಗೆ ಕೊಟ್ಟು ಆ ಪ್ರವೇಶ ದ್ವಾರವನ್ನು ಅಗಲ ಮಾಡ್ಕೊಂಡು ಒಂದೊಂದೇ ಎರಿಗಳು ಅಥವಾ ರಾಡೆ ಅಂತ ಕರೀತಾರೆ, ರೊಟ್ಟಿ ಹುಟ್ಟಿ ಅಂತ ಒಂದೊಂದು ಭಾಗದಲ್ಲಿ ಕರೀತಾರೆ, ಹುಟ್ಟಿ ಅಂತ ಕರೀತಾರೆ. ಅದನ್ನೆಲ್ಲ ನಾವು ಒಂದೊಂದೇ ಇದು ಬಿಡಿಸ್ಕೊಂಡು ಅಂದ್ರೆ ಚಾಕುವಿನ ಸಹಾಯದಿಂದ ನಾವು ಕಟ್ ಮಾಡ್ಕೋಬಹುದು. ಬಿಡಿಸ್ಕೊಂಡು ನಮ್ಮ ಪೆಟ್ಟಿಗೆಯಲ್ಲಿರುವಂತಹ ಚೌಕಟ್ಟುಗಳಿಗೆ ಬಾಳೆನಾರಿಂದ ನಾವು ಕಟ್ಟಬೇಕಾಗುತ್ತೆ, ಕಟ್ಟಿ ನಮ್ಮ ಪೆಟ್ಟಿಗೆಗಳಿಗೆ ಇಟ್ಕೋಬೇಕು. ಆ ಸಂದರ್ಭದಲ್ಲಿ ಏನಂತಂದ್ರೆ ಇಡೀ ನೊಣಗಳು ಒಂದು ಯಾವ್ದಾರ ಒಂದು ಭಾಗದಲ್ಲಿ ಕೂತಿರ್ತವೆ. ಅವಾಗ ನಾವು ಕೈ ಹಾಕಿ ಒಂದೊಂದು ಬಾಕ್ಸಲ್ಲಿ ನೊಣಗಳನ್ನ ಹಿಡಿದು ನಾವು ಬಿಡಬಹುದು ಯಾವ್ದು ಪೆಟ್ಟಿಗೆ ಒಳಗಡೆಗೆ. ಸೊ ಈ ಸಂದರ್ಭದಲ್ಲಿ ನೀವೊಬ್ರು ಪರಿಣಿತ ಆಗಿದ್ದಾನೆ, ನೀವು ತಕ್ಷಣ ನೀವು ರಾಣಿ ನೊಣನ ಗುರುತಿಸಬಹುದು. ನಿಮಗೆ ಗುರ್ಸಕ್ ಆಗ್ಲಿಲ್ಲ ಅಂದ್ರೆ ಆ ಬೊಕ್ಸೆಲ್ಲ ಹಿಡಿದು ಹಾಕೋಬೇಕು ಅಂತ ಒಂದ್ ಸಂದರ್ಭದಲ್ಲಿ ಯಾವ್ದೋ ಒಂದ್ ಬಕ್ಸಲ್ಲಿ ರಾಣಿ ನೋಣ ಬಂದಿರುತ್ತೆ. ಒಂದು 3-4 ಬಕ್ಸೆ ಎತ್ತಾಕ ತಕ್ಷಣ ಸ್ವಲ್ಪ ನಾವು ಹಾಗೆ ನಾವು ಪರೀಕ್ಷೆ ಮಾಡಿ ನೋಡ್ರೆ ಎಲ್ಲಾ ನೊಣಗಳು ಕುಟುಂಬದೊಳಗಡೆ ಬರ್ತಾ ಇರ್ತವೆ. ಅಂದ್ರೆ ರಾಣಿ ನೋಣ ಇದ್ಬಿಟ್ರೆ ಅವೇ ಆಟೋಮೆಟಿಕ್ ಆಗಿ ಸೀದಾ ಬಂದು ನಮ್ಮ ಪೆಟ್ಟಿಗೆಯಲ್ಲಿ ಕುತ್ಕೋಬಿಡ್ತವೆ. ಬರ್ಲಿಲ್ಲ ಅಂದ್ರೆ ಇಡೀ ಬೊಕ್ಸೆಯಲ್ಲಿ ಆ ಇಡೀ ಕುಟುಂಬನ ಎತ್ತಿ ಹಾಕಿ ಪೆಟ್ಟಿಗೆಯನ್ನ ನಾವು ಇದು ಮುಚ್ಚು ಅಲ್ಲೇ ಇಡ್ಬೇಕಾಗತ್ತೆ. ಮತ್ತೆ ಸಾಯಂಕಾಲದವರೆಗೂ ಆ ಪೆಟ್ಟಿಗೆನ ಅಲ್ಲೇ ಬಿಡ್ಬೇಕಾಗತ್ತೆ, ಯಾಕಂದ್ರೆ ಕೆಲವು ನೊಣಗಳು ಹೊರಗಡೆ ಹೋಗಿರ್ತೇವೆ ಆಹಾರ ತರೋದಕ್ಕೆ, ಎಲ್ಲವನ್ನೂ ಬಂದು ಸಾಯಂಕಾಲ ಆ ಪೆಟ್ಟಿಗೆಯಲ್ಲಿ ಎಲ್ಲ ಕುತ್ಕೊಂಡ ಮೇಲೆ ನಾವು ಸಂಜೆ ಹೊತ್ತಲ್ಲಿ ನಮ್ಗೆ ಯಾವ ಸ್ಥಳಕ್ಕೆ ಬೇಕಾಗುತ್ತೋ ಆ ಸ್ಥಳಕ್ಕೆ ಅದನ್ನ ವರ್ಗಾವಣೆ ಮಾಡಬಹುದು. ಅಂದ್ರೆ ರಾಣಿ ನೊಣ ಅಂದ್ರೆ ಬೇರೆ ನೊಣಗಳಿಗಿಂತ ಸ್ವಲ್ಪ ದಪ್ಪವಾಗಿರುತ್ತೆ. ಅದು ಕೆಲ್ಸಗ ನೊಣಗಿಂತ ದಪ್ಪವಾಗಿ ಇರುತ್ತೆ, ಗಾತ್ರದಲ್ಲಿ ದಪ್ಪ ಕಾಣುತ್ತೆ. ನಾವು ಬೇಗ ಪತ್ತೆ ಮಾಡಬಹುದು. ನಾವು ಒಬ್ಬ ಜನ ಕೃಷಿಕ ಆದ ತಕ್ಷಣ ರಾಣಿ ನೋಣ ಪತ್ತೆ ಮಾಡೋದು ಕಲಿಬೇಕಾದ ಸ್ವಲ್ಪ ಎದ್ದು ಕಾಣುತ್ತೆ ಅದು ಅದು ಅದು ಹೋರಾಟ ಚಲನೆ ವಲನ ಎಲ್ಲ ನಾವು ಗುರುತಿಸಬಹುದು. ನಾವು ಇನ್ನು ಮುಖ್ಯವಾಗಿ ನಮ್ಮ ರೈತ ಬಾಂಧವರು ಈ ಜನ ಸಾಕಾಣಿಕೆಯನ್ನ ಪ್ರಾರಂಭ ಮಾಡುವಾಗ ಯಾವ್ಯಾವ ಮುಖ್ಯ ಉಪಕರಣಗಳನ್ನ ಹೊಂದಿಸ್ಕೋಬೇಕಾಗತ್ತೆ? ಮುಖ್ಯವಾಗಿ ನಮಗೆ ಜೇನು ಪೆಟ್ಟಿಗೆ ಬೇಕಾಗುತ್ತೆ. ನಾವು ಜೇನು ಸಾಕಾಣಿಕೆ ಮಾಡೋಕ್ಕೆ ಜೇನು ಪೆಟ್ಟಿಗೆ ಬೇಕಾಗುತ್ತೆ. ಎರಡನೇದಾಗಿ ಜೇನು ಕುಟುಂಬವನ್ನು ನಾವು ಯಾರಾದರೂ ಯಶಸ್ವಿ ಜೇನು ಕೃಷಿಯಿಂದ ತಗೋಬಹುದು ಅಥವಾ ನೈಸರ್ಗಿಕವಾಗಿ ನಾವು ಹಿಡಿದು ಹಾಕೋಬಹುದು. ಮತ್ತೆ ಮೂರನೇದಾಗಿ ಅದಕ್ಕೊಂದು ಸ್ಟ್ಯಾಂಡ್ ಬೇಕಾಗುತ್ತೆ. ಜೇನು ಕುಟುಂಬ ಇಟ್ಟು ನಾವು ಸಾಕಾಣಿಕೆ ಮಾಡೋದ್ರಿಂದ ಆ ಸ್ಟ್ಯಾಂಡ್ ಒಂದು ನಮಗೆ ಬೇಕಾಗುತ್ತೆ. ಮತ್ತೆ ಒಗೆತಿದಿ ಅಂತೇಳಿ ಒಂದು ಸಣ್ಣದು ಮಿಷಿನ್ ಬರುತ್ತೆ. ಸೊ ಅಥವಾ ನಾವೇ ಅದನ್ನ ಒಗೆತಿದಿನೂ ಮಾಡ್ಕೋಬಹುದು, ಅದನ್ನು ಕೂಡ ನಾವು ಮಾಡ್ಕೋದು. ಒಂದು ಚಾಕು ಮನೆಯಲ್ಲೇ ಇರುತ್ತೆ, ಸೊ ಅದನ್ನ ತಗೋದು. ಮತ್ತೆ ಪ್ರಾರಂಭಿಕ ಜೇನು ಕೃಷಿಕರು ಒಂದು ಮುಖಪರ್ದೆನ ತಳೆದು ಉತ್ತಮ, ಯಾಕಂದ್ರೆ ಜೇನುಗಳು ಒಂದ್ ಸ್ವಲ್ಪ ಚುಚ್ಚುತ್ತೆ ಅನ್ನೋ ಭಯ ಇರುತ್ತೆ. ಆ ಭಯ ಹೋಗ್ಸ್ಬೇಕಂದ್ರೆ ಮುಖಪರ್ದೆನ ನಾವು ಉಪಯೋಗಿಸ್ಕೋಬಹುದು. ಅದಕ್ಕೋಸ್ಕರ ಮುಖಪರ್ದೆಯನ್ನು ಕೂಡ ಖರೀದಿ ಮಾಡ್ಕೊಂಡು ನಾವು ಜೇನು ಸಾಕಾಣಿಕೆನ ಪ್ರಾರಂಭ ಮಾಡಬಹುದು. ಜೊತೆಗೆ ಜೇನು ತುಪ್ಪ ತೆಗೆಯುವಂತ ಒಂದು ಯಂತ್ರನು ಬೇಕಾಗುತ್ತೆ. ಸೊ ಆ ಯಂತ್ರವನ್ನು ಕೂಡ ಖರೀದಿ ಮಾಡ್ಕೋಬೇಕು, ಯಾಕಂದ್ರೆ ಒಂದ್ಸಲ ಜೇನು ಪೆಟ್ಟಿಗೆ ಆದ್ಮೇಲೆ ನಾವು ಜೇನು ತುಪ್ಪನ ತೆಗಿಬೇಕಾಗುತ್ತೆ. ಅಂತ ಸಂದರ್ಭದಲ್ಲಿ ನಮಗೆ ಯಂತ್ರದ ಅವಶ್ಯಕತೆ ಇರುತ್ತೆ. ಇಷ್ಟು ನಮಗೆ ಪ್ರಮುಖವಾಗಿ ಬೇಕಾಗುವಂತ ಉಪಕರಣಗಳು. ಇನ್ನು ಈ ಜೇನು ಕುಟುಂಬಗಳನ್ನು ಪರೀಕ್ಷೆ ಮಾಡುವಂಥ ಅಗತ್ಯನೂ ಇರುತ್ತೆ. ಖಂಡಿತವಾಗ್ಲೂ ಜೇನು ಕೃಷಿಯಲ್ಲಿ ನಾವು ಪ್ರಥಮವಾಗಿ ಪರೀಕ್ಷೆ ಮಾಡಬೇಕಾಗುತ್ತೆ. ನಾವು ದಿನ ಇದನ್ನು ಜೇನು ಪೆಟ್ಟಿಗೆಯನ್ನು ನೋಡೋ ಅವಶ್ಯಕತೆ ಇರೋದಿಲ್ಲ. ಕನಿಷ್ಠ ಪಕ್ಷ ಒಂದು 8-10 ದಿವಸಕ್ಕೆ ಒಮ್ಮೆ ನಮ್ಮ ಪೆಟ್ಟಿಗೆಯನ್ನು ನಾವು ತೆಗೆದು ನಾವು ನೋಡಬೇಕಾಗುತ್ತೆ. ವಾರಕ್ಕೊಂದ್ಸಲ ನಾವು ಖಂಡಿತವಾಗ್ಲೂ ನೋಡಲೇಬೇಕಾಗುತ್ತೆ. ಸೊ ಅಲ್ಲಿ ನಾವು ನೋಡಬೇಕಾದ್ರೆ ಮುಖ್ಯವಾಗಿ ರಾಣಿಯ ಚಟುವಟಿಕೆ ನೋಡಬೇಕು. ರಾಣಿ ಯಾವ ಥರ ಇದೆ ಇಲ್ವೋ ಇದೆಯೋ ಅಂತ ಒಂದು ಖಾತ್ರಿಪಡಿಸ್ಕೋಬೇಕು. ರಾಣಿ ಮೊಟ್ಟೆ ಇಡ್ತಿದೆಯಾ ಇಲ್ವೋ ಅಂತ ನೋಡ್ಕೋಬೇಕು. ಎರಡನೇದಾಗಿ ಆಹಾರದ ದಾಸ್ತಾನು ಅಥವಾ ಸಂಗ್ರಹಣೆ ಹೇಗಿದೆ ನಮ್ಮ ಕುಟುಂಬದಲ್ಲಿ ಅಂತ ನಾವು ವೀಕ್ಷಣೆ ಮಾಡ್ಕೋಬೇಕಾಗತ್ತೆ. ಕೆಲವು ಸಲ ಆಹಾರ ಇಲ್ಲ ಅಂತ ಸಂದರ್ಭದ ನಾವು ಕೃತಕವಾಗಿ ಸಕ್ಕರೆ ಪಾಕ ಮಾಡಿಕೊಡ್ಬೇಕಾಗುತ್ತೆ, ಅದಕ್ಕೋಸ್ಕರ ನೋಡ್ಕೋಬೇಕಾಗತ್ತೆ. ಮೂರನೇದು ನಾವೇನ್ ನೋಡ್ಬೇಕಾಗತ್ತಂದ್ರೆ ಏನಾದ್ರೂ ಕೀಟಗಳು ಏನಾದ್ರೂ ಅದಕ್ಕೆ ದಾಳಿ ಮಾಡಿದೀವಾ ಹಾವಳಿ ಆಗಿದೆಯಾ ಅಂತ ನೋಡ್ಬೇಕು. ರೋಗಗಳು ಬಂದಿದೆಯಾ ಅಂತೇಳಿ ನಾವು ಖಾತ್ರಿ ಪಡಿಸ್ಕೋಬೇಕು. ಮತ್ತೆ ನಾಲ್ಕನೇದ ಏನಂದ್ರೆ ಅದು ತಳಮನೆ ಅಂತೇಳಿ ಒಂದು ನಾವು ಇರುತ್ತೆ ಕೆಳಗಡೆಗೆ ಏನು ಪೆಟ್ಟಿಗೆ ಒಳಗಡೆಗೆ, ಅದನ್ನ ನಾವು ವಾರಕ್ಕೊಂದ್ಸಲ ನಾವು ಶುದ್ಧಿ ಮಾಡ್ಬೇಕು. ಅದರಲ್ಲಿ ಎಲ್ಲ ಈ ಇದು ಏಕೆಗಳೆಲ್ಲ ಬಿದ್ದಿರ್ತವೆ, ಕಸ ಕಡ್ಡಿಗಳಿರ್ತವೆ, ಅದನ್ನೆಲ್ಲ ನಾವು ಶುದ್ಧವಾಗಿ ಇಟ್ಕೋಬೇಕಾಗತ್ತೆ. ಇಲ್ಲಾಂದ್ರೆ ಬೇರೆ ಮೇಣದ ಪತಂಗ ಇವೆಲ್ಲ ಹಾವಳಿ ಆಗುತ್ತೆ, ಅದಕ್ಕೋಸ್ಕರ ಶಿಲೀಂಧ್ರ ಎಲ್ಲ ಬೆಳೆಯುವ ಸಾಧ್ಯತೆ ಇರುತ್ತೆ. ಹೌದು, ಅದಕ್ಕೋಸ್ಕರ ವಾರಕ್ಕೊಂದ್ಸಲ ನಾವು ನೋಡ್ಬೇಕಾದ್ರೆ ಅದನ್ನ ನೋಡ್ಬೇಕು. ಒಂದು ಪೆಟ್ಟಿಗೆ ನಾವು 5-10 ನಿಮಿಷವನ್ನ ನಾವು ತಗೊಳುತ್ತೆ ಒಂದು ಪರೀಕ್ಷೆ ಮಾಡೋದಕ್ಕೆ. ಇಷ್ಟು ಮಾಡಿದ್ರೆ ನಾವು ಜೇನು ಪೆಟ್ಟಿಗೆಯನ್ನ ನಾವು ಸಾಕಾಣಿಕೆ ಮಾಡಬಹುದು. ಇನ್ನು ಈ ಜೇನು ಕುಟುಂಬಗಳ ನಿರ್ವಹಣೆಯನ್ನ ಹೇಗೆ ಮಾಡಬೇಕಾಗತ್ತೆ ಅಂತೇಳಿ, ಜೇನು ಕುಟುಂಬ ನಿರ್ವಹಣೆಯಲ್ಲಿ ನಾವು ಎರಡು ರೀತಿಯಲ್ಲಿ ನಾವು ನೋಡ್ಬೋದು. ಒಂದು ಜೇನು ತುಂಬಾ ಹೆಚ್ಚು ಸಿಗುವಂತ ಒಂದು ಕಾಲ ಅಂತೇಳಿ ನಾವು ನೋಡ್ಬೋದು. ಅಂದ್ರೆ ನಮ್ಮ ಈ ಬಯಲುಸೀಮೆಯಲ್ಲಿ ಒಂದು ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ಅಲ್ಲಿ ನಮಗೆ ಹೆಚ್ಚು ಜೇನು ಸಿಗುತ್ತೆ ಅಂತ ಅನ್ಕೋಬಹುದು. ಬೆಳೆಗಳೆಲ್ಲ ಜಾಸ್ತಿ ಇರ್ತವೆ, ಕೃಷಿ ಬೆಳೆಗಳು ಹೆಚ್ಚು ಅವಾಗ ಹೂ ಆಗಿರೋದ್ರಿಂದ ಅವಾಗ ನಮಗೆ ಜೇನುತುಪ್ಪದ ಕಾಲ ಅಂತ ಕರಿಬಹುದು. ಮತ್ತೆ ಕಾಡಂಚಲ್ಲಾಗಿದ್ದಂದ್ರೆ ಅಲ್ಲಿ ಈ ಯುಗಾದಿ ವಸಂತ ಮಾಸದಲ್ಲಿ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಅಲ್ಲಿ ನಾವು ಹೆಚ್ಚು ನಮಗೆ ಜೇನು ಸಿಗುವಂತ ಕಾಲ. ಈ ಸಂದರ್ಭದಲ್ಲಿ ಏನಂದ್ರೆ ನಮ್ಮ ಕುಟುಂಬ ಯಾವ ರೀತಿ ಇದೆ ಮತ್ತೆ ಅಲ್ಲಿ ನಾವು ತುಪ್ಪದ ಕೋಣೆನೂ ನಾವು ಕೊಡಬೇಕಾಗುತ್ತೆ. ಸೊ ತುಪ್ಪದ ಕೋಣೆ ಅಂತೇಳಿ ಸಂಸಾರದ ಕೋಣೆ ಮೇಲೆ ಒಂದು ಕೊಡ್ತೀವಿ, ಆ ತುಪ್ಪದ ಕೋಣೆಯನ್ನು ಕೊಡಬೇಕಾಗುತ್ತೆ. ಆ ತುಪ್ಪದ ಕೋಣೆಯಲ್ಲಿ ಕೊಡಬೇಕಾದ್ರೆ ಮೇಣದ ಹಾಳೆಗಳನ್ನ ಕಟ್ಟಿ ನಾವು ಕೊಡಬೇಕಾಗುತ್ತೆ. ಮತ್ತೆ ತುಪ್ಪ ಸಂಗ್ರಹ ಆದ್ಮೇಲೆ ನಾವು ವಾರಕ್ಕೊಂದ್ಸಲ ನೋಡಿದಾಗ ಆ ತುಪ್ಪವನ್ನ ನಾವು ಜೇನುತುಪ್ಪ ತೆಗೆಯುವಂತ ಯಂತ್ರದ ಸಹಾಯದಿಂದ ಆ ತುಪ್ಪವನ್ನು ಎತ್ಕೊಂಡು ಖಾಲಿ ಮಾಡಿ ಮತ್ತೆ ಅದನ್ನ ನಾವು ಕೊಡಬೇಕಾಗುತ್ತೆ. ಆಗ ಜೇನು ನೊಣಗಳು ಹೆಚ್ಚೆಚ್ಚು ತುಪ್ಪವನ್ನ ಅದರಲ್ಲಿ ತುಂಬಿಸೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಇಷ್ಟು ನಾವು ಮಾಡ್ಕೊಂಡ್ರೆ ಸಾಕಾಗುತ್ತೆ. ಮತ್ತೆ ಆಹಾರ ಕೊರತೆ ಇರುವಂತ ಸಂದರ್ಭದಲ್ಲಿ ಅಂದ್ರೆ ಈ ಮಳೆಗಾಲದಲ್ಲಿ ಹೆಚ್ಚು ಮಳೆಗಾಲ ಇದ್ದಾಗ ಮತ್ತೆ ಏನೂ ಸಸ್ಯಗಳು ಹೂಗಳು ಸಿಗದಿಂತ ಸಂದರ್ಭದಲ್ಲಿ ಆ ಕೊರತೆ ಇದ್ದಂತ ಕಾಲವನ್ನು ನಾವು ನೋಡಿಕೊಂಡು ಆ ಸಂದರ್ಭದಲ್ಲಿ ನಾವು ಕೃತಕವಾಗಿ ಒಂದು ಸ್ವಲ್ಪ ಸಕ್ಕರೆ ಪಾಕವನ್ನು ಮಾಡಿ ನಾವು ಜೇನು ಕುಟುಂಬಗಳಿಗೆ ಹೊಂದಿಸಬೇಕಾಗುತ್ತೆ. ಅಂದ್ರೆ ಯಾವ ರೀತಿ ಅಂದ್ರೆ ಒಂದು ಕಪ್ಪು ಸಕ್ಕರೆ ತಗೊಂಡ್ರೆ ಒಂದು ಕಪ್ಪು ನೀರು ಒಂದು ಬಟ್ಲಲ್ಲಿ ಹಾಕಿ ಕಲಸಿ ಸ್ವಲ್ಪ ಉಗುರು ಬೆಚ್ಚಿಗೆ ಅದನ್ನ ಕಾಯಿಸಿ ನಂತರ ಅದನ್ನ ಹಾರಿಸಿ ಮತ್ತೆ ಒಂದು ಬಟ್ಲಲ್ಲಿ ಅದನ್ನ ಜೇನು ಕುಟುಂಬ ಕೊಡಬೇಕು. ಕೊಡ್ಬೇಕಾದ್ರೆ ಆ ಬಟ್ಲೊಳಗಡೆ ಒಂದು ಸ್ವಲ್ಪ ಗರ್ಕೆ ಹುಲ್ಲು ನಾರು ಏನಾದ್ರು ಹಾಕಿ ಕೊಡ್ಬೇಕು. ಇಲ್ಲಾಂದ್ರೆ ನಾವು ಕುಟುಂಬದ ಒಳಗಡೆ ಕೊಟ್ಟಾಗ ಜೇನುಗಳನ್ನ ಹೀರಕ್ ಬಂದಾಗ ಅದರೊಳಗಡೆ ಬಿದ್ದು ಸತ್ತೋಗುವಂತ ಜಾಸ್ತಿ ಕಾಲು ಸಿಗಾಕೋಬಹುದು. ಖಂಡಿತವಲ್ಲ, ಅದು ಹಂಟಂಟ್ ಇರೋದ್ರಿಂದ ಸಕ್ಕರೆ ಪಾಕ. ಅದಕ್ಕೆ ಗರ್ಕೆ ಹುಲ್ಲು ಏನ ಕೊಟ್ಟಿದ್ರೆ ಅವ್ರ ಮೇಲೆ ಕೂತು ಸಕ್ಕರೆ ಪಾಕನ ಹೀರ್ಕೊಂಡೋಗಿ ಕುಟುಂಬವನ್ನ ರಕ್ಷಣೆ ಮಾಡ್ಕೊಳ್ಳುತ್ತೆ. ಮತ್ತೆ ಈ ಸಂದರ್ಭದಲ್ಲಿ ಆಹಾರ ಕೊರತೆ ಇದ್ದಂತ ಸಂದರ್ಭದಲ್ಲಿ ಕುಟುಂಬ ತುಂಬಾ ಬಲಹೀನ ಆಗುತ್ತೆ. ಅಂದ್ರೆ ಅದಕ್ಕೆ ಅವಾಗ ಯಾವ್ದಾರ ಕೀಟಗಳು ಬಾಧೆ ಇರ್ತವೆ, ರೋಗಗಳು ಬಾಧೆ ಇರ್ತವೆ, ಅದನ್ನು ಪತ್ತೆ ಮಾಡಿ ಅದನ್ನು ನಾವು ನಿರ್ವಹಣೆ ಮಾಡಬೇಕಾಗುತ್ತೆ. ಇನ್ನು ತಾವು ತಜ್ಞರು ಹೇಳ್ತಾ ಇರ್ತೀರ, ಈ ಜೇನು ಕುಟುಂಬಗಳ ವಿಭಜನೆ ಕೂಡ ಮಾಡಬೇಕಾಗತ್ತೆ ಕೆಲವಾರು ಸಂದರ್ಭದಲ್ಲಿ. ಕೆಲವು ಸಂದರ್ಭದಲ್ಲಿ ಎರಡು ಮೂರು ಕುಟುಂಬಗಳನ್ನ ಒಟ್ಟು ಕೂಡ ಮಾಡಬೇಕಾಗತ್ತೆ ಅಂತ, ಇದು ಯಾಕಾಗಿ ಮಾಡಬೇಕಾಗತ್ತೆ, ಇದರಿಂದ ಆಗುವಂತ ಪ್ರಯೋಜನ ಏನು ಅಂತೇಳಿ? ನಾವು ಜೇನು ಕೃಷಿಯಲ್ಲಿ ನಾವು ಆಹಾರ ಸಿಗುವಂತ ಕಾಲನ ನಾವು ನೋಡ್ಕೊಂತೀವಿ. ನಮ್ಮ ಸ್ಥಳೀಯವಾಗಿ ನಮ್ಗೆ ಗೊತ್ತಿರುತ್ತೆ, ನಾನು ಹೇಳಿದ್ನಲ್ಲ ಬಯಲುಸೀಮೆಯಲ್ಲಿ ನಮಗೆ ಅಕ್ಟೋಬರ್ ನವೆಂಬರ್ ಅಲ್ಲಿ ಹೆಚ್ಚು ನಮಗೆ ಆಹಾರ ಸಿಗುತ್ತೆ ಅಂತಾರೆ. ಸೊ ಅಂತ ಸಂದರ್ಭದಲ್ಲಿ ಕುಟುಂಬ ತುಂಬಾ ಸದೃಢವಾಗಿರ್ತದೆ, ಸಂಖ್ಯೆಗಳು ಜಾಸ್ತಿ ಆಗ್ತಾ ಇರ್ತವೆ. ಅದರಲ್ಲಿ ಅಂತ ಸಂದರ್ಭ ನಾವು ವಿಭಜನೆ ಮಾಡ್ಕೋಬೇಕಾಗುತ್ತೆ. ಇರುವಂತ ಒಂದು ಕುಟುಂಬವನ್ನ ಎರಡು ಕುಟುಂಬವಾಗಿ ನಾವು ಮಾಡ್ಕೋಬಹುದು. ಇಲ್ಲಾಂದ್ರೆ ಆ ಸಂದರ್ಭದಲ್ಲಿ ರಾಣಿ ಕಣಗಳನ್ನ ಸೃಷ್ಟಿ ಮಾಡ್ತವೆ. ನಾವು ಏನಾದ್ರೂ ವಿಭಜನೆ ನಾವು ಮಾಡಲಿಲ್ಲ ಅಂದ್ರೆ ಅದೇನೆ ಒಂದಷ್ಟು ಒಂದು ಅರ್ಧ ಪಾಲಾಗು ಹೊರಟೋಗ್ಬಿಡ್ತವೆ, ಅಂದ್ರೆ ಇನ್ನೊಂದು ರಾಣಿ ಅಲ್ಲಿ ಉತ್ಪತ್ತಿ ಮಾಡ್ಬಿಡ್ತವೆ ಆ ಸಂದರ್ಭದಲ್ಲಿ. ಸೊ ಅವಾಗ ಒಂದಷ್ಟು ಕುಟುಂಬವನ್ನು ಕರ್ಕೊಂಡು ಬೇರೆ ಹೊರಟೋಗುತ್ತೆ. ಅವಾಗ ಒಬ್ಬ ರೈತನಿಗೆ ಅಥವಾ ಒಬ್ಬ ಜನಕೃಷ್ಣನಿಗೆ ಅದು ನಷ್ಟ ಆಗುತ್ತೆ. ಅದ್ರ ಬದಲು ನಾವೇ ಆ ಸಂದರ್ಭವನ್ನ ನಾವು ಪತ್ತೆ ಹಚ್ಚಿ ಆ ಕುಟುಂಬವನ್ನು ನಾವು ಇನ್ನೊಂದು ಪೆಟ್ಟಿಗೆಗೆ ಒಂದು ಅರ್ಧ ನಾವು ವರ್ಗಾವಣೆ ಮಾಡಿ ಸುಮಾರು 1 ಕಿಲೋಮೀಟರ್ ದೂರ ತಗೊಂಡೋಗಿ ಆ ಹೊಸ ಪೆಟ್ಟಿಗೆನ ಇಟ್ಟಾಗ ನಾವು ಎರಡು ಕುಟುಂಬ ಆಗಿ ನಾವು ಮಾಡ್ಕೋಬಹುದು. ಮತ್ತೆ ನಮಗೊಂದು ಕುಟುಂಬ ಉಳಿಯುತ್ತೆ. ಮತ್ತೆ ಇನ್ನ ಒಂದುಗೂಡಿಸುವಿಕೆ ಯುನೈಟ್ ಮಾಡುವಂತ ಸಂದರ್ಭ ಬರುತ್ತೆ. ಈಗ ಆಹಾರ ಕೊರತೆ ಇರೋಂತ ಕಾಲದಲ್ಲಿ ವಿಶೇಷವಾಗಿ ಇದು ಕುಟುಂಬ ತುಂಬಾ ಕಡಿಮೆ ಆಗ್ತಾ ಇರ್ತವೆ, ಕಡಿಮೆ ಆಗ್ತೇವೆ, ಬಲಹೀನ ಆಗ್ತಾ ಇರ್ತವೆ. ಅಂತ ಸಂದರ್ಭದಲ್ಲಿ ಏನ್ ಮಾಡ್ಕೊಂಡ್ರೆ ನಾವು ಎರಡು ಕುಟುಂಬವನ್ನ ನಾವು ಒಂದುಗೂಡಿಸಬೇಕು. ಅವಾಗ ಕೂಡಿಸಿದಾಗ ಆ ಕುಟುಂಬ ಸದೃಢವಾಗಿರುತ್ತೆ, ಬಲಿಷ್ಠವಾಗಿರ್ತವೆ, ಮತ್ತೆ ಎಲ್ಲಾ ಕೀಟ ರೋಗಗಳನ್ನ ತಡೆಯುವಂತ ಶಕ್ತಿ ಇರುತ್ತೆ. ಅದಕ್ಕೆ ನಾವು ಒಂದು ನ್ಯೂಸ್ ಪೇಪರ್ ಮೆಥಡ್ ಅಂತೇಳಿ ನಾವು ಅದನ್ನ ಕರಿತೀವಿ. ಸೊ ಎರಡು ಕುಟುಂಬ, ಯಾವುದು ಕುಟುಂಬ ನಾವು ಹೊಂದಾಣಿಕೆ ಮಾಡ್ತೀವಿ ಅದನ್ನ ನೋಡಿ ಒಂದು ಕುಟುಂಬದಲ್ಲಿ ಎರಡು ಬಲಹೀನ ಎರಡು ಅಥವಾ ಮೂರು ಫ್ರೇಮ್ ಇರ್ತವೆ, ಅದರಲ್ಲಿ ಒಂದು ಕುಟುಂಬದ ರಾಣಿನ ನಾವೇ ತೆಗೆದು ಈಚೆ ಬಿಟ್ಬಿಡ್ಬೇಕು. ಸೊ ಒಂದನ್ನ ರಾಣಿನ ಒಂದು ಕುಟುಂಬದಲ್ಲಿ ಇರುವಂಗೆ ನೋಡ್ಕೋಬೇಕು. ಸೊ ಯಾವ ಕುಟುಂಬದಲ್ಲಿ ರಾಣಿ ಇರ್ತೋ ಅದನ್ನ ಕೆಳಗಡೆ ಇಟ್ಕೊಂಡು ಅದ್ರ ಮೇಲೆ ಒಂದು ನ್ಯೂಸ್ ಪೇಪರ್ನ ಹರಳಿಸಿ ಇದ್ರ ಮೇಲೆ ಹಾಕಬೇಕು. ಅದಕ್ಕೊಂದು ಸ್ವಲ್ಪ ಸಕ್ಕರೆ ಪಾಕ ಅಥವಾ ಜೇನುತುಪ್ಪನ ಹಚ್ಚಿ ಸಣ್ಣ ರಂಧ್ರಗಳು ಮಾಡ್ಬೇಕು. ಅದ್ರ ಮೇಲೆ ಇನ್ನೊಂದು, ನಾವು ಯಾವ ಕುಟುಂಬನ ಹೊಂದಾಣಿಕೆ ಮಾಡ್ತೀವಿ ಅಂತ ಬಂದಿರ್ತೀವೋ ಆ ಕುಟುಂಬವನ್ನ ತಗೊಬಂದು ಅದ್ರ ಮೇಲೆ ಕೂರಿಸಬೇಕಾಗುತ್ತೆ. ಅವ ಕೂರಿಸಿದಾಗ ಏನಂತಂದ್ರೆ ಎರಡೂ ಕುಟುಂಬದಲ್ಲಿ ಅಂದ್ರೆ ತಳಮನೆ ತೆಗೆದಿರ್ತೀವಿ, ಎರಡೂ ಕುಟುಂಬದಲ್ಲಿ ಇರ್ತ ನೊಣಗಳು ಒಂದಕ್ಕೊಂದು ಜಗಳ ಮಾಡಕ್ ಶುರು ಮಾಡ್ತವೆ. ಆದ್ರೆ ಮಧ್ಯದಲ್ಲಿ ನ್ಯೂಸ್ ಪೇಪರ್ ಇರ್ತದೆ, ಒಂದು ಕಾಗದ ಇರುತ್ತೆ. ಕಾಗದ ಇರುತ್ತೆ. ಅವಾಗ ಏನಾಗ್ತಂದ್ರೆ ಆ ಸಂದರ್ಭದಲ್ಲಿ ಸಣ್ಣ ರಂಧ್ರಗಳು ಇರುತ್ತೆ, ಅವಾಗ ಜಗಳ ಮಾಡುವಂತ ಸಂದರ್ಭದಲ್ಲಿ ಈ ಸಕ್ಕರೆ ಪಾಕ ಇರೋದನ್ನ ತಿನ್ನೋದಕ್ ಶುರು ಮಾಡ್ತವೆ. ಈ ತಿನ್ನೋದಕ್ ಶುರು ಮಾಡೋಕೆ ಅಷ್ಟಕ್ಕೆ ಒಂದು ಅಥವಾ ಎರಡು ದಿನ ಆಗೋಗುತ್ತೆ. ಆ ಸಂದರ್ಭದಲ್ಲಿ ಈ ರಂಧ್ರಗಳ ಮುಖಾಂತರ ಎರಡೂ ಕುಟುಂಬದ ವಾಸನೆ ಅಂತ ಏನಂತೀವ ಅದ್ರದ್ದು ಗಂಧ ಏನಿರ್ತೋ ಆ ವಾಸನೆ ಎರಡೂ ಕೂಡ ಬೆರೆತು ಬಿಡ್ತವೆ. ಅವಾಗ ಇದು ಒಂದು ಕೆಳಗಡೆಗೆಲ್ಲ ಬಂದು ಕುತ್ಕೋಬಿಡ್ತವೆ, ಹೊಂದಾಣಿಕೆ ಆಗ್ತವೆ. ನಾವು ಒಂದು ಎರಡು ದಿನ ಅಥವಾ ಮೂರು ದಿನ ಬಿಟ್ಟು ನೋಡಿದಾಗ ಎರಡೂ ಕುಟುಂಬಗಳು ಹೊಂದಾಣಿಕೆ ಇರ್ತವೆ. ನಾವು ಕುಟುಂಬ ಹೊಂದಾಣಿಕೆ ಮಾಡೋದು ತುಂಬಾ ಕಷ್ಟ, ಇದೇ ರೀತಿನೇ ಮಾಡ್ಬೇಕಾದ್ರೆ ನಾವು ಎರಡು ಕುಟುಂಬ ತಗೊಂಡು ನೇರವಾಗಿ ನಾವು ಕೊಟ್ಟ ಅಂದ್ರೆ ಎರಡು ಕೂಡ ಜಗಳಾಡಿ ಸುತ್ತೋಗ್ತವೆ. ಇದೇ ಪದ್ಧತಿ ನಾವು ಅನುಸರಿಸಬೇಕಾಗುತ್ತೆ. ಅಂದ್ರೆ ಎರಡು ಕೂಡ ಹೊಂದಾಣಿಕೆ ಮಾಡ್ಕೊಳ್ಳೋ ಸ್ವಲ್ಪ ಸಮಯ ಬೇಕಾಗುತ್ತೆ. ಆ ಒಂದು ಸಂದರ್ಭದ ನಂತರ ಅವು ಒಟ್ಟಾಗ್ತವೆ ಅಂತ ತಾವ್ ಹೇಳ್ತೀರಾ. ಇನ್ನು ಕೆಲವು ಸಂದರ್ಭದಲ್ಲಿ ಈ ಜೇನುನೊಣಗಳು ಕುಟುಂಬದಿಂದ ಹಾರೋಗ್ತಾ ಇರ್ತವೆ, ಅಂದ್ರೆ ದೂರ ಹೋಗ್ತಾ ಇರ್ತವೆ ಅಂತ ನಾವು ಕೇಳಿದೀವಿ. ಇದು ಯಾಕಾಗಿ ಅಂತೀರಾ, ಇದನ್ನ ಹೇಗೆ ತಡಿಬಹುದು ಅಂತೀರಿ? ಅಂದ್ರೆ ಇದನ್ನ ಪಲಾಯನ ಅಂತಾನು ನಾವು ಕರಿಬಹುದು ಇದನ್ನ, ಅಂದ್ರೆ ಬಿಟ್ಟು ಹೋಗ್ತಾ ಇವೆ. ಸೊ ಅದಕ್ಕೆ ಕಾರಣ ಅನೇಕ ಕಾರಣಗಳು ನಾವು ಗುಲ್ಸ್ಬೋದು. ಒಂದು, ನಮ್ಮ ಸ್ಥಳದಲ್ಲಿ ಆಹಾರ ಸಿಕ್ತಿಲ್ಲ ಅನ್ನೋದನ್ನ ನಾವು ಅನ್ಕೋಬಹುದು. ನಮ್ಮ ಸ್ಥಳದಲ್ಲಿ ಆಹಾರ ಇಲ್ಲ ಅಂದಾಗ ಆಹಾರ ಹುಡುಕೊಂಡು ಇಡೀ ಕುಟುಂಬ ಬಿಟ್ಟು ಹೋಗುತ್ತೆ, ಪರಾರಿಯಾಗಿ ಹೋಗ್ತದೆ. ಆಹಾರದ ಕೊರತೆ ಇದ್ದಾಗ ಅದು ಪ್ರಮುಖವಾದ ಕಾರಣ. ಎರಡನೇ ಕಾರಣ ಅಂದ್ರೆ ಕೀಟಗಳ ಹಾವಳಿ ಇರ್ಬೋದು, ರೋಗಗಳ ಹಾವಳಿ ಇರ್ಬೋದು, ಅಥವಾ ನಾವು ಅದಕ್ಕೆ ತುಂಬಾ ತೊಂದರೆ ಆಗ್ತಾ ಇರ್ಬೋದು. ನಾವು ಪ್ರತಿದಿನ ಹೋಗಿ ನೋಡುವಂಥದ್ದು ಈ ತರ ಆಗಿದ್ರೆ ಕೂಡ ಅದು ಬಿಟ್ಟೋಗುತ್ತೆ. ಅಥವಾ ನಮ್ಮ ಜಾಗದಲ್ಲಿ ಹೆಚ್ಚು ಬಿಸಿಲು, ನೇರವಾಗಿ ಕುಟುಂಬಕ್ಕೆ ಬಿಸಿಲು ಬೀಳ್ತಿದ್ರೆ ಅಥವಾ ನೇರವಾಗಿ ಮಳೆ ಬೀಳ್ತಾ ಇದ್ರೆ ಅದು ಕೂಡ ಕುಟುಂಬದ ಸಮರ್ಪಕವಾದ ನಿರ್ವಹಣೆ ಆಗೋದಿಲ್ಲ, ಅವಾಗ ಕೂಡ ಬಿಟ್ಟೋಗುತ್ತೆ. ಇದನ್ನ ಹೇಗೆ ತಡಿಬಹುದು ಅಂತೀರಿ? ಅದಕ್ಕೆ ನಾವು ಒಂದಷ್ಟು, ಈಗ ಉದಾಹರಣೆಗೆ ಆಹಾರ ಕೊರತೆ ಇತ್ತು ಅಂದಾಗ ನಾವು ಆಹಾರನ ಕೃತಕವಾಗಿ ಮಾಡ್ಕೊಳ್ಬೇಕು, ಸಕ್ಕರೆ ಪಾಕವನ್ನ ಕೊಟ್ಟು ಅದನ್ನ ಉಳಿಸ್ಕೋಬೇಕಾಗುತ್ತೆ. ಸೊ ಎರಡನೇದಾಗಿ ಅದಕ್ಕೇನೋ ಕೀಟಗಳು ಮತ್ತೆ ರೋಗಗಳ ಅವಳಿ ಏನಾದ್ರು ಇದು ಕಂಡು ಬಂದಲ್ಲಿ ನಾವು ತಕ್ಷಣವಾಗಿ ನಾವು ಅದಕ್ಕೆ ನಿರ್ವಹಣಾ ಕ್ರಮಗಳನ್ನ ಅನುಸರಿಸ್ಕೊಂಡ್ರೆ ಈ ಪಲಾಯನ ಆಗುವಂತ ನಾವು ತಡಿಬಹುದು. ಈಗ ಮುಖ್ಯವಾಗಿ ತಾವು ಹೇಳಿದ್ರಿ ಈ ಒಂದು ಜೇನುಗಳು ಕೂಡ ಸಾಕಷ್ಟು ಕೀಟಗಳು ಸ್ವಾಭಾವಿಕ ಶತ್ರುಗಳಿದಾವೆ ಅಂತ, ಅವು ಯಾವ್ಯಾವು ಅಂತೀರಿ? ನಾವು ಕೀಟಗಳಲ್ಲಿ ಪ್ರಮುಖವಾಗಿ ನಮಗೆ ಕಾಡುವಂತ ಕೀಟ ಅಂದ್ರೆ ಮೇಣದ ಪತಂಗ ಅಂತ ಬರುತ್ತೆ. ಅದೊಂಥರ ಚಿಟ್ಟೆ ಇದ್ದಂಗಿರುತ್ತೆ. ಈ ಚಿಟ್ಟೆ ಏನ್ ಮಾಡುತ್ತೆ, ಸಂಜೆ ಹೊತ್ತು ಅಥವಾ ರಾತ್ರಿ ಹೊತ್ತು ಏನ್ ಮಾಡುತ್ತೆ ಅಂದ್ರೆ ಇಡೀ ಕುಟುಂಬದ ಒಳಗಡೆ ಬಂದು ಮೊಟ್ಟೆಗಳನ್ನ ಇಡ್ತವೆ. ಆ ತಳಮನೆಯಲ್ಲಿ ಮೊದಲು ಮೊಟ್ಟೆ ಇಟ್ಬಿಟ್ಟು ಹೊರಟೋಗ್ತವೆ, ಸುಮಾರು ಮೊಟ್ಟೆಗಳನ್ನ ಇಡ್ತವೆ. ಅಂದ್ರೆ ಆ ಪತಂಗಕ್ಕೆ ಕಚ್ಚಲ್ಲ? ಇಲ್ಲ, ಗೊತ್ತಾಗಲ್ಲ. ಸಂಜೆ ಹೊತ್ತು ಬಂದು ಈ ಮೊಟ್ಟೆ ಇಟ್ಟೋಗುತ್ತೆ. ಮೊಟ್ಟೆ ಇಟ್ಟಾದ್ಮೇಲೆ ಒಂದು 5 ದಿವಸ ಆದ್ಮೇಲೆ ಆ ಮೊಟ್ಟೆ ಹೊಡೆದು ಮರಿ ಆಗ್ತವೆ, ಆ ಮೇಣದ ಪತಂಗ. ಆ ಮರಿ ಸೀದಾ ಮೇಲ್ಗಡೆಗೆ ಎರಿ ಅಥವಾ ಹುಟ್ಟಿ ಏನಿರ್ತೋ ಆ ಹುಟ್ಟಿನ ಹೋಗಿ ತಿನ್ಕೊಂಡು ಇಡೀ ಕುಟುಂಬನ ಹಾಳು ಮಾಡ್ಬಿಡುತ್ತೆ. ಈ ಬಯಲು ಸೀಮೆಯಲ್ಲಿ ಹೆಚ್ಚು ಕಾಡುವಂತ ಕೀಟ ಅಥವಾ ಅಂದ್ರೆ ನಮ್ಮ ಮೇಣದ ಪತಂಗ. ಸೊ ಇದು ಪ್ರಮುಖವಾದ ಸಮಸ್ಯೆ. ಇದನ್ನ ನಾವೇನ್ ಮಾಡ್ಬೇಕಂದ್ರೆ ವಾರಕ್ಕೊಂದ್ಸಲ ನಾವು ಏನು ಪರೀಕ್ಷೆ ಮಾಡ್ತೀವಿ ಅಂತ ಸಂದರ್ಭದಲ್ಲಿ ಈ ತಳಮನೆಯನ್ನ ನಾವು ನೀಟಾಗಿ ಶುಚಿತ್ವವಾಗಿ ಇಟ್ಕೋಬೇಕು. ಸ್ವಚ್ಛ ಮಾಡಿ ಇಟ್ಕೊಂಡಾಗ ಆ ಮೊಟ್ಟೆಗಳು ಅಥವಾ ಏನಾದ್ರು ಸಣ್ಣ ಸಣ್ಣ ಮರಿ ಹುಳುಗಳು ಕಂಡ್ರೆ ಅದನ್ನ ಸಾಯಿಸಾಕ್ಬೇಕಾಗುತ್ತೆ. ಸೊ ಅದೊಂದು ನಮಗೆ ಒಳ್ಳೆ ನಿರ್ವಹಣಾ ಕ್ರಮ. ಮತ್ತೆ ಇರುವೆಗಳು ಕಾಟವನ್ನು ಕಾಣ್ತೀವಿ, ಕೆಂಜಿರುವೆ. ಅದಕ್ಕೆ ನಾವು ಸ್ಟ್ಯಾಂಡ್ ಬಳಸಿದ್ರೆ ಅದನ್ನ ನಾವು ಇರುವೆಗಳು ಕಾಟನ ನಾವು ತಡಿಬಹುದು. ಕೆಳಗಡೆ ಸ್ವಲ್ಪ ನೀರನ್ನು, ಆ ಕಾಲುಗಳ ಹತ್ರ ಒಂದು ಬಟ್ಟಲು ಇಟ್ಟು ನೀರನ್ನು ಇಡೋದ್ರಿಂದ ಇರುವೆಗಳನ್ನ ಅವಳಿ ತಡಿಬಹುದು. ಮತ್ತೆ ಆ ಸ್ಟ್ಯಾಂಡಿಗೆ ಕಾಲ ಹತ್ರ ನಾವು ಒಂದಷ್ಟು ವೇಸ್ಟ್ ಆಯಿಲ್ ಕೂಡ ಬಳದ್ರೆ ಕೂಡ ಇರುವೆಗಳು ಬರೋದಿಲ್ಲ. ಕೆಲವು ಕಡೆ ಕಡ್ಜದ ಕಾಟ ಇರುತ್ತೆ, ಅಂದ್ರೆ ನಮ್ಮ ಪೆಟ್ಟಿಗೆಯನ್ನು ಸ್ವಲ್ಪ ಸಮೀಪ ಇಲ್ಲ ಕಡ್ಜದ ಗೂಡು ಇರುತ್ತೆ, ಅದನ್ನ ಪತ್ತೆ ಮಾಡಿ ಗೂಡ್ನ ಹಾಳು ಮಾಡಿದ್ರೆ ನಾಶ ಮಾಡಿದ್ರೆ ನಾವು ಅದನ್ನ ಕಡ್ಜದ ಕಾಟನ ತಡಿಬಹುದು. ಕೆಲವು ಕಡೆ ಪಕ್ಷಿಗಳು ಕಾಟ ಇರ್ತವೆ, ನಮ್ಮ ಸಹ್ಯಾದ್ರಿ ತಪ್ಪಲಿನಲ್ಲಿ ಪಕ್ಷಿಗಳು ಕಾಟ ಜಾಸ್ತಿ ಇರ್ತವೆ, ಹಸಿರು ಬಣ್ಣದೊಂದು ಪಕ್ಷಿ ಇರುತ್ತೆ. ಸೊ ಅದನ್ನ ನಾವು ಶಬ್ದ ಮಾಡಿ ಓಡಿಸುವಂತದ್ದು, ಮತ್ತೆ ಸಮೀಪವಾಗಿ ಅದ ಎಲ್ಲಿ ಬಂದು ಕೂರುತ್ತೋ ಯಾವ್ದಾದ್ರು ಮರದ ಕೊಂಬೆ, ಅದು ಹುಳುಗಳಿಗಾಗಿ ಬರುತ್ತಾ, ಜನಗಳು ತಿನ್ನುತ್ತದೆ. ಓಹೋ, ಜನಗಳನ್ನ ತಿನ್ನುತ್ತೆ. ಅದಕ್ಕೋಸ್ಕರ ನಾವು ಇದು ಶಬ್ದ ಮಾಡಿ ಓಡಿಸ್ಬೇಕು, ಅದೊಂದೇ ಅದಕ್ಕೆ ಉತ್ತಮವಾದ ಕ್ರಮ. ಮತ್ತೆ ಅದು ಬಂದು ಕುತ್ಕೊಳ್ಳೋಂತ ಜಾಗ ಇದ್ರೆ, ಯಾವ್ದಾದ್ರು ಮರದ ಕೊಂಬೆಗಳು ಅಂತ ಇದೆ, ಅವನ ಒಂದ್ ಸ್ವಲ್ಪ ಪ್ರೂನಿಂಗ್ ಮಾಡಿ ಆ ಬರ್ಲಿಲ್ಲದಂಗೆ ನಾವು ನೋಡ್ಕೋಬೇಕಾಗತ್ತೆ. ಇದು ಪ್ರಮುಖವಾದ ಕೀಟಗಳು. ಮತ್ತೆ ರೋಗಕ್ಕೆ ಬಂದ ಅಂದ್ರೆ ತೈಸಾಕ್ ಬ್ರೂಡ್ ಅಂತೇಳಿ ಒಂದು ಮಹಾಮಾರಿ ರೋಗ, ಇತ್ತೀಚೆಗೆ ನಮ್ಮ ಉತ್ತರ ಕನ್ನಡ ಮತ್ತೆ ದಕ್ಷಿಣ ಕನ್ನಡದಲ್ಲಿ ಮತ್ತೆ ಈ ರೋಗದ ಕಾಣಿಸ್ಕೊಂಡಿದೆ, ಮತ್ತೆ ಕೊಡಗು ಭಾಗದಲ್ಲಿ ಮತ್ತೆ ಕಾಣ್ತಾ ಇದೆ. ಇದು ಆ ಭಾಗದಲ್ಲಿ ಹೆಚ್ಚು ಒಂದು ಕಾಡುವಂತ ಒಂದು ಸಮಸ್ಯೆ. ಈ ರೋಗವನ್ನು ಕೂಡ ನಾವು ಹತೋಟಿಯಲ್ಲಿ ಇಟ್ಕೋಬಹುದು. ಒಂದು ರಿಬೋವೈರಿನ್ ಅಥವಾ ಒಂದು ಆಂಟಿಬಯೋಟಿಕ್ ನ ನಾವು ಜೇನ್ ಕುಟುಂಬಕ್ಕೆ ಕೊಡೋದ್ರಿಂದ ನಾವು ಇದನ್ನ ಹತೋಟಿ ಕ್ರಮವನ್ನು ನಾವು ಅನುಸರಿಸಬಹುದು. ಅಂದ್ರೆ ಒಂದು ಗುಳಿಗೆ ಬರುತ್ತೆ, ಒಂದು ಜೋವಿರಾಕ್ಸ್ ಅಂತ ಒಂದು ಗುಳಿಗೆ ಬರುತ್ತೆ, ಅದು ನಮ್ಗೆ ಎಲ್ಲಾ ಮೆಡಿಕಲ್ ಶಾಪ್ ಅಲ್ಲೂ ಸಿಗುತ್ತೆ. ಇದು 100 mg 100 mg ಅಂತ ಒಂದು ಗುಳಿಗೆನ 100 ml ಇರುವಂತ ಒಂದು ಶುಗರ್ ಸಿರಪ್, ಅಂದ್ರೆ ಸಕ್ಕರೆ ಪಾಕವನ್ನ ತಯಾರು ಮಾಡ್ಕೊಂತೀವಲ್ಲ, ಆ ಗುಳಿಗೆನ ಹಾಕಿ ಕರಗಿಸಿ ನಾವು ಒಂದು ಕುಟುಂಬಕ್ಕೆ ಕನಿಷ್ಠ ಪಕ್ಷ ವಾರಕ್ಕೆ 2 ಸಲ ನಾವು ಯಾವ್ದು ರೋಗ ಇರುತ್ತೋ ಉಣಿಸ್ಬೇಕು, ಅದಕ್ಕೆ ಸೋಂಕು ಇರುತ್ತೋ ಅಂತ ಕುಟುಂಬಕ್ಕೆ ನಾವು ಸಕ್ಕರೆ ಪಾಕದಲ್ಲಿ ಈ ಗುಳಿಗೆನ ಹಾಕಿ ಕೊಡೋದ್ರಿಂದ ಸೊ ಅದು ತಗೊಳ್ಳೋದ್ರಿಂದ ನಾವು ಇದನ್ನ ಉಳಿಸ್ಕೋಬಹುದು. ಮತ್ತೆ ಅಂತ ಕಂಡ್ರೆ ಸಾಧ್ಯವಾದ ಆ ಪೆಟ್ಟಿಗೆನ ಮತ್ತೆ ಹೊಸ ಕುಟುಂಬನ ಯೂಸ್ ಮಾಡಬಾರ್ದು. ಇದು ಒಂದ್ ಸ್ವಲ್ಪ ವೈರಸ್ ಇರೋದ್ರಿಂದ ಬೇಗ ಬೇರೆ ಸ್ಪ್ರೆಡ್ ಆಗುತ್ತೆ. ಒಂದ್ ಸ್ವಲ್ಪ ಫಾರ್ಮಾಲಿನ್ ಅಥವಾ ಒಂದ್ ಸ್ವಲ್ಪ ಬಿಸಿನೀರಲ್ಲಿ ಆ ಪೆಟ್ಟಿಗೆನ ತೊಳೆದು ನಾವು ಮಾಡ್ಬೇಕಾಗತ್ತೆ. ಮತ್ತೆ ಅಂತ ರೋಗ ಇರೋಂತ ಪೆಟ್ಟಿಗೆನ ನಾವು ನೋಡಿ ಚೆನ್ನಾಗಿರೋಂತ ಆರೋಗ್ಯವಾಗಿರೋಂತ ಪೆಟ್ಟಿಗೆನ ನಾವು ಮುಟ್ಬೇಕಾದ್ರೆ ಕೂಡ ನಾವು ಹೆಚ್ಚು ಜಾಗರೂಕತೆಯಿಂದ ನಾವು ನೋಡ್ಬೇಕು, ಕೈನ ನಾವು ಶುದ್ಧಿಯಾಗಿ ಇಟ್ಕೋಬೇಕಾಗುತ್ತೆ. ಈ ತರ ನಾವು ತಡಿಬಹುದು ಟೈಸಾಕ್ಲೂಡ್ ರೋಗನ. ಇನ್ನು ಜೇನು ಸಾಕಾಣಿಕೆಯಿಂದ ಆಗುವಂತ ಅನುಕೂಲಗಳು ಏನೇನು ಅಂತೀರಿ? ಪ್ರಮುಖವಾಗಿ 2 ಅನುಕೂಲಗಳನ್ನ ನೋಡಬಹುದು. ಒಂದು, ಜೇನು ಉತ್ಪನ್ನಗಳು ಸಿಗ್ತವೆ, ಜೇನುತುಪ್ಪ ಆಗಿರ್ಬೋದು, ಮೇಣ ಆಗಿರ್ಬೋದು, ಮತ್ತೆ ಪರಾಗವನ್ನು ಕೂಡ ನಾವು ಸಂಗ್ರಹಣೆ ಮಾಡಬಹುದು. ಮತ್ತೆ ರಾಜಶಾಹಿ ರಸ ಅಂತ ಬರುತ್ತೆ, ಅದನ್ನು ಅದು ಜೇನುಗಳನ್ನು ತಮ್ಮ ಜೊಲ್ಲು ಅಂತಾನು ಕರಿಬಹುದು, ಅಥವಾ ತಾಯಿ ಎದೆಯಾಲು ಅಂತಾನು ಕರಿಬಹುದು. ಅದನ್ನು ಕೂಡ ನಾವು ಸಂಗ್ರಹಣೆ ಮಾಡಿ ಮಾರಾಟ ಮಾಡಬಹುದು. ಮತ್ತೆ ಅಂಟು ಸಂಗ್ರಹಣೆ ಮಾಡ್ತೇವೆ, ಅಂಟನ್ನು ಕೂಡ ನಾವು ಮಾರಾಟ ಮಾಡಬಹುದು. ಇಷ್ಟು ಪ್ರಮುಖವಾಗಿ ನಮ್ಗೆ ಮತ್ತೆ ಜೇನು ವಿಷ ಅಂತ ಒಂದು ಬರುತ್ತೆ, ಜೇನು ಚುಚ್ಚುತ್ತವಲ್ಲ ಅವಾಗ ನಮ್ಗೆ ಅದರೊಳಗಡೆ ನಮ್ ಜೇನು ವಿಷ ಅಂತ ಹೋಗುತ್ತೆ. ಇದು ಕೂಡ ಆರೋಗ್ಯ ಪೂರಕವಾದ ಅಂಶಗಳಿರ್ತವೆ. ಈ ಆರು ಉತ್ಪನ್ನಗಳನ್ನ ನಾವು ಜೇನಿಂದ ನಾವು ಪಡಿಬಹುದು. ಒಂದು ಎರಡು ಜೇನು ಕಡಿದ್ರೆ ಒಳ್ಳೇದೇನೆ? ಹೌದು, ಒಂದೆರಡು ಕಟ್ಟರೆ ಅದರಲ್ಲಿ ನಮಗೆ ಒಂದಷ್ಟು ಮೆಡಿಸಿನ್ ಪ್ರಾಪರ್ಟಿ ಕೂಡ ಇರ್ತವೆ ಆ ವಿಷಯದಲ್ಲಿ, ಅದು ಕೂಡ ನಮ್ಮ ದೇಹಕ್ಕೆ ಹೋಗೋದ್ರಿಂದ ಆರೋಗ್ಯವಾಗಿ ಇರ್ಬೋದು. ಮತ್ತೆ ಎರಡನೇ ಪ್ರಮುಖವಾದ ಉಪಯೋಗ ಅಂದ್ರೆ ಪರಾಗಸ್ಪರ್ಶ. ಹೌದೌದು, ಪರಾಗಸ್ಪರ್ಶದಲ್ಲಿ ನಮ್ಮ ಇಳುವರಿ ಸಾಕಷ್ಟು ಹೆಚ್ಚಾಗಬಹುದು ಅಂತ. ಖಂಡಿತವಾಗ್ಲು, ತಮ್ಗೆಲ್ಲ ಗೊತ್ತಿದೆ ಪರಾಗಸ್ಪರ್ಶ ಅಂದ್ರೆ ಇನ್ನು ಸಾಮಾನ್ಯ ಅಂದ್ರೆ ತುಂಬಾ ನಾವು ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ, ಸರಳವಾಗಿ ಹೇಳ್ಬೋದು ಅಂದ್ರೆ, ಪ್ರತಿ ಗಿಡದಲ್ಲೂ ಹೆಣ್ಣು ಅಥವಾ ಗಂಡು ಹತ್ರ ಅಂತ. ಸೊ ಈ ಗಂಡುವಲ್ಲಿ ಬಿಡುವಂತ ಪರಾಗವನು ಹೆಣ್ಣುವಿನ ಮೇಲೆ ಬೀಳ್ಬೇಕು. ಹೌದೌದು, ಆ ಬಿದ್ದಾಗ್ಲೇ ಅದು ಪೀಚ್ ಕಟ್ಟೋದು ಅಥವಾ ಕಾಯಿ ಕಟ್ಟೋದು ಮತ್ತೆ ಫಲ ಸಿಗೋದು ನಮ್ಗೆ. ಹೌದೌದು, ಪರಕೀಯ ಪರಾಗಸ್ಪರ್ಶ. ಹೌದು, ಖಂಡಿತವಾಗ್ಲು. ಇದನ್ನ ಕೀಟಗಳು, ವಿಶೇಷವಾಗಿ ಜೇನುನೊಣಗಳ ತರ ಪರಾಗಸ್ಪರ್ಶಿ ಕೀಟಗಳು ಈ ಕೆಲಸವನ್ನ ಮಾಡ್ತವೆ. ಹೌದೌದು, ಅದಕ್ಕೋಸ್ಕರನೇ ಜೇನುನೊಣಗಳನ್ನ ನಾವು ಇಲ್ಲಿ ಯಾವ ಜಾಗದಲ್ಲಿ ಇಟ್ಕೊಂತೀವೋ ಅಲ್ಲಿ ಪರಾಗಸ್ಪರ್ಶವು ಉತ್ತಮವಾಗಿ ಹೆಚ್ಚು ಇಳುವರಿ ಬರುತ್ತೆ ಅಂತೇಳಿ ಈಗಾಗಲೇ ಸಂಶೋಧನೆ ಮುಖಾಂತರ ದೃಢಪಡಿಸಿದ್ದೀವಿ ನಾವು. ರೈತ ಬಾಂಧವರೇ, ತಮಗೆ ಈ ಜೇನು ಕೃಷಿ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯಿತು ಅಂದರೆ ಡಾಕ್ಟರ್ ಕೆ ಟಿ ವಿಜಯಕುಮಾರ್ ಅವರನ್ನು ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಕಿಸ್ಬೋದು. ದೂರವಾಣಿ ಸಂಖ್ಯೆ ಹೀಗಿದೆ: 9986051852. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ: 9986051852. ತುಂಬ ಸಂತೋಷ ಡಾಕ್ಟರ್ ವಿಜಯಕುಮಾರ್ ಅವರೇ, ತಾವು ಇದುವರೆಗೂ ನಮ್ಮ ರೈತ ಬಾಂಧವರಿಗೆ ಮತ್ತು ರೈತ ಮಹಿಳೆಯರಿಗೆ ಈ ಜೇನು ಸಾಕಾಣಿಕೆ ಬಗ್ಗೆ ಮತ್ತು ಈ ನಮ್ಮ ಕೃಷಿ ಉತ್ಪಾದನೆಯ ಹೆಚ್ಚಳದಲ್ಲಿ ಈ ಜೇನುನೊಣಗಳ ಪಾತ್ರ ಎಂತಹದ್ದು ಅನ್ನೋದ್ರ ಬಗ್ಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದಾರೆ. ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೂ ಜೇನು ಸಾಕಣೆ ಮತ್ತು ಕೃಷಿಯಲ್ಲಿ ಅದರ ಮಹತ್ವ ಈ ವಿಷಯವಾಗಿ ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದ ಜೇನು ಕೃಷಿ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾ ಕೆಟಿ ವಿಜಯಕುಮಾರ್ ಅವರೊಂದಿಗೆ ಸಂದರ್ಶನ ಕೇಳಿದ್ರಿ. ಇವರನ್ನು ಸಂದರ್ಶಿಸಿದವರು ಪಿಎಂ ಜಗದೀಶ್. ಇದು ಇಂದಿನ ಕೃಷಿರಂಗ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಮೂಡಿಬಂತು.